ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ಇಲ್ಲದೆ ಆದರೆ ಬೆನಿಫಿಟ್ಸ್ ಗಳಲ್ಲ. ಎಲ್ಐಸಿ ಪ್ರತಿ ಕ್ಷಣವೂ ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಏಕ್ ಜಮಾನೆ ಸೇ ಕಹಾನಿ ಹೈ ಸುನಾ ರಹೀ ಆಕಾಶವಾಣಿ. फिर आया एंटरटेनमेंट का रेवोल्यूशन, जब कोने कोने पहुंचा दूरदर्शन. कहानी नहीं बदली, स्टाइल गया है बदल. जो कहानियां हम सुनते आए, देखते आए, अब वही वैसी ही कहानी सुनाएगा डिजिटल. डाउनलोड वेव्स ओटीटी ऐप नाउ एंड वॉच फॉर फ्री. ಪ್ರಮುಖ ಮಾಹಿತಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ಬಿಐ ಉಳಿತಾಯದ ಬ್ಯಾಂಕ್ ಖಾತೆದಾರರಿಗೆ ಸಂಬಂಧಪಟ್ಟಿದ್ದು. ಯಾವುದೇ ಖಾತೆಗಳು ಕಳೆದ 2 ವರ್ಷಗಳಲ್ಲಿ ಗ್ರಾಹಕರು ನಡೆಸಿದ ಯಾವುದೇ ವಹಿವಾಟು ನಡೆಯದ ಕಾರಣ ನಿಷ್ಕ್ರಿಯವಾಗಿದ್ದರೆ ದಯವಿಟ್ಟು ನಿಮ್ಮ ಕೆವೈಸಿ ದಾಖಲೆಗಳೊಂದಿಗೆ ಎಸ್ಬಿಐನ ಯಾವುದೇ ಶಾಖೆಯನ್ನು ಸಂಪರ್ಕಿಸುವ ಮೂಲಕ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್, ಯುನೋ, ಎಟಿಎಂ, ವಾಟ್ಸ್ಆಪ್ ಬ್ಯಾಂಕಿಂಗ್, ವಿಡಿಯೋ ಕೆವೈಸಿ ಇತ್ಯಾದಿ ಡಿಜಿಟಲ್ ಚಾನೆಲ್ಗಳನ್ನು ಬಳಸುವ ಮೂಲಕ ನಿಮ್ಮ ಖಾತೆಯನ್ನು ಮರು ಕೆವೈಸಿ ಮಾಡಿ. ದಯವಿಟ್ಟು ಗಮನಿಸಿ, ಮರು ಕೆವೈಸಿ ಮಾಡದೆ ನಿಷ್ಕ್ರಿಯ ಖಾತೆಗಳಲ್ಲಿ ಹಿಂಪಡುವಿಕೆ ವಹಿವಾಟನ್ನು ಅನುಮತಿಸಲಾಗುವುದಿಲ್ಲ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಐಸಿಎಆರ್ನ ಕೃಷಿ ವಿಜ್ಞಾನ ಕೇಂದ್ರ ನವುಲೆ ಶಿವಮೊಗ್ಗದ ರಜತ ಸಂಭ್ರಮದ ಅಂಗವಾಗಿ ಹಣ್ಣು ಮತ್ತು ಆಹಾರ ಮೇಳದ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ ಕೇಳುವಿರಿ. ಇದರ ನಿರೂಪಣೆ ಡಾ ಸುಧಾರಾಣಿಯನ್, ಡಾ ಅಂಜಲಿ ಎಂಸಿ, ಕೃಷಿ ವಿಜ್ಞಾನ ಕೇಂದ್ರದ ಸಿಬ್ಬಂದಿಗಳು, ನವುಲೆ ಶಿವಮೊಗ್ಗ ಅವರದು, ಹಾಗೂ ಇದರ ಪ್ರಸ್ತುತಿ ಡಾ ಎಸ್ಎಂ ಸುಧಾಕರ್. ಈಗಾಗಲೇ ಹಣ್ಣು ಮತ್ತು ಆಹಾರ ಮೇಳದ ಮಳಿಗೆಗಳ ಉದ್ಘಾಟನೆಯನ್ನು ಮಾಡಿದಂತಹ ಶ್ರೀ ರವಿಕುಮಾರ್ ಮಾನ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಭೂಮಿ ಅಭಿವೃದ್ಧಿ ನಿಗಮರವರು, ಈ ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಮಾತುಗಳನ್ನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಈ ಕೃಷಿ ಪ್ರಜಾತ್ಸವವನ್ನು ಉದ್ಘಾಟಿಸಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕರು, ಹಿರಿಯರಾಗಿದ್ದಂತಹ ಶಾರದಾ ಪೂರ್ಣೇಕವರೆ, ಅದೇ ರೀತಿಯಾಗಿ ಮತ್ತೊಬ್ಬ ಸ್ನೇಹಿತರು ಹಾಗೂ ಹಿರಿಯರಾಗಿದ್ದಂತಹ ತೆರಿಗೆ ಶಾಸಕರಾಗಿದ್ದಂತಹ ಜಿ ಸಿ ಶ್ರೀನಿವಾಸ್ ಅವರೇ, ಹಿರಿಯರು ಹಾಗೂ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಬುಲ್ಕೇಶ್ ಭಾನವರೇ, ಗ್ಯಾರಂಟಿ ಅಧ್ಯಕ್ಷ ಚಂದ್ರಭೂಪಾಲ್ ಅವರೇ, ವಿ ಸಿ ಅವರೇ, ವೇದಿಕೆ ಮೀರ್ತಕ್ಕೆಲ್ಲ ಗಣ್ಯರೇ, ಇವತ್ತು ಈ ಕೃಷಿ ಸಂಸ್ಥೆ ಓಪನ್ ಆಗಿ 25 ವರ್ಷಗಳಾಯಿತು. ಆ ಹಿಂದೆ ಮಾಡಿರ್ತಕ್ಕಂಥವ್ರನ್ನೆಲ್ಲ ನೆನೆಸ್ಕೊಂತ ಈ ಭಾಗದ ಸುಮಾರು 5 ಜಿಲ್ಲೆಗೆ ಅನುಕೂಲವಾಗಿರ್ತಕ್ಕಂಥ ಈ ಒಂದು ಕೃಷಿ ಕಾಲೇಜು, ಇವತ್ತು ಶಿವಪ್ಪ ನಾಯಕ ಸಿಮ್ಸ್ ಅಂತ ಏನು ಹೇಳ್ತೀವಿ ಅದು ಸಾಗರದಲ್ಲೂ ಕೂಡ ಕಾಗೋಡ್ತಿಮ್ಮಪ್ಪರ ನೇತೃತ್ವದಲ್ಲಿ ಅಲ್ಲೂ ಆಯಿತು. ಇದು ಹೆಮ್ಮೆಯ ವಿಚಾರ ಶಿವಮೊಗ್ಗ ಜಿಲ್ಲೆಗೆ. ಬರೀ ಕುವೆಂಪು ಯೂನಿವರ್ಸಿಟಿ ಇತ್ತು, ಈಗ ಕೃಷಿ ಕಾಲೇಜಿನ ವಿವಿನೂ ಆಗಿದೆ. ಭಾಳ ಇಲ್ಲಿ ಇರ್ತಕ್ಕಂಥ ಎಲ್ಲ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ರೈತರಿಗೆ ಸಂತಸ ತಂದಿರತಕ್ಕಂಥದ್ದು, ಅಭಿವೃದ್ಧಿ ಹೊಂದಿರತಕ್ಕಂಥದ್ದು. ಮತ್ತೆ ನಾವೆಲ್ಲರೂ ಕೂಡ ಬೇರೆ ಕಡೆ ಹೋಗಬೇಕಾಯ್ತು, ಇಲ್ಲೇ ನಮ್ಮ ಜಿಲ್ಲೆಯಲ್ಲಿ ಆಗಿರೋದ್ರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವತ್ತಿಲ್ಲಿ ಸೇರಿದಂತೆ ಎಲ್ಲ ವಂಚಿ ನನ್ನ ಮಾತನ್ನು ಮುಗಿಸಿ ಜೈ ಜಯ ಕರ್ನಾಟಕ. ತಮ್ಮ ಅಭಿಪ್ರಾಯವನ್ನು ಹಂಚಿಕೊಟ್ಟಂತಹ ಶ್ರೀ ರವಿಕುಮಾರ್ ಅವರಿಗೆ ಧನ್ಯವಾದಗಳು. ಇವರಿಗೆ ಈ ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ಗೌರವ ಸಲ್ಲಿಸಬೇಕಾಗಿ ಗಣ್ಯರುಗಳಲ್ಲಿ ವಿನಂತಿಸಿಕೊಳ್ತಾ ಇದೆ. ನಮ್ಮ ವಿಶ್ವವಿದ್ಯಾಲಯವು ಸಿದ್ಧಪಡಿಸಿದ ಕೃಷಿ ಬೆಳೆಗಳ ಸುಧಾರಿತ ಬೇಸಾಯ ಪದ್ಧತಿಗಳ ಕುರಿತ ಕೈಪಿಡಿಯನ್ನು ಬಿಡುಗಡೆ ಮಾಡಬೇಕಾಗಿ ವಿಧಾನ ಪರಿಷತ್ತಿನ ಮಾನ್ಯ ಸದಸ್ಯರಾದ ಶ್ರೀಮತಿ ಬಲ್ಕಿಶ್ ಭಾನೂರ್ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಕೃಷಿ ಬೆಳೆಗಳ ಸುಧಾರಿತ ಬೇಸಾಯ ಪದ್ದತಿಗಳ ಕುರಿತ ಕೈಪಿಡಿಯನ್ನು ತಯಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ನಮ್ಮ ಮಾಜಿ ಕೃಷಿ ವಿಸ್ತರಣಾ ನಿರ್ದೇಶಕರಾದಂತಹ ಶ್ರೀಯುತ ಕೆಟಿ ಗುರುಮೂರ್ತಿರವರು ಸಹ ಕೈಜೋಡಿಸಬೇಕಾಗಿ ಕೇಳಿಕೊಳ್ತೇನೆ. ಕೈಪಿಡಿಯನ್ನು ಬಿಡುಗಡೆ ಮಾಡಿದಂತಹ ಶ್ರೀಮತಿ ಬಲ್ಕಿಶ್ ಭಾನೂರ್ ಅವರಿಗೆ ಧನ್ಯವಾದಗಳು. ಹಾಗೆಯೇ ಸಭೆಯನ್ನುದ್ದೇಶಿಸಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ತಂಪಾದ ಸಂಜೆಯಲ್ಲಿ ರಜತ್ ಮಹೋತ್ಸವದ ಈ ವಿಶೇಷದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ಸೋದರಿ, ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಶಾರದಾ ಪೂರಾಯಕರ್ ಅವರೇ, ಇನ್ನೂರವರು ಸೋದರರು, ತರೀಕೆರೆ ತಾಲೂಕಿನ ಶಾಸಕರು ಹಾಗೂ ಇಲ್ಲಿ ಕೃಷಿ ವಿಶ್ವವಿದ್ಯಾಲಯದ ನಿರ್ದೇಶಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶ್ರೀನಿವಾಸ್ ರವರೇ, ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಯವರೇ, ಭೂಮಿ ನಿಗಮದ ಅಧ್ಯಕ್ಷ ಆಗಿರ್ತಕ್ಕಂಥ ರವಿಕುಮಾರ್ ಅವರೇ, ನಮ್ಮ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ಚಂದ್ರಭೂಪಾಲ್ ಅವರೇ, ನಮ್ಮ ಹಿರಿಯ ನಾಯಕರು, ರೈತ ಚಿಂತಕರು, ಈ ಭೂಮಿಯ ಚಿಂತಕರು, ಈ ನಾಡಿನ ಸಮಸ್ತ ರೈತರ ಪರವಾಗಿ ಕೂಗನ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ಕೆಟಿ ಗಂಗಾಧರ ಅವರೇ, ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಮಾಜಿ ಕುಲಪತಿಯವರೇ, ಈ ಹಾಲಿ ಇರ್ತಕ್ಕಂಥ ಎಲ್ಲ ನಿರ್ದೇಶಕರೇ, ವೇದಿಕೆ ಮೇಲೆ ಬರುವ ಎಲ್ಲ ಗಣ್ಯ ವ್ಯಕ್ತಿಗಳೇ, ಎಲ್ಲರಿಗೂ ಕೂಡ ಶುಭ ಸಂಜೆಯ ನಮಸ್ಕಾರಗಳು. ಆದರೂ ಕೂಡ ಒಂದೆರಡು ಮಾತು ಏನಂದ್ರೆ, ಈ ದೇಶದ ಬೆನ್ನೆಲುಬು ರೈತ. ಭಾರತ ದೇಶ ಹಳ್ಳಿಗಳ ದೇಶ, 75% ಹಳ್ಳಿಗಳ ನಾಡು. ಈ ನಾಡಿನ ದೇಶದಲ್ಲಿ ರೈತ ತನ್ನ ಬೆವರನ್ನ ಸುರಿಸಿ ಆಹಾರನ ಒದಗಿಸಿರ್ತಕ್ಕಂಥ ಬಹಳಷ್ಟು ಟ್ರೆಡಿಷನಲ್ ವೇ ಅಲ್ಲಿ ಉತ್ಪಾದನೆ ಹೇಗೆ ಮಾಡಬೇಕು ಅಂತಲೂ ಕೂಡ ತಲತಲ ಕಾರಣದಿಂದ ಈ ದೇಶಕ್ಕೆ ಆಹಾರವನ್ನು ಒದಗಿಸ್ತಕ್ಕಂಥದ್ದು. ಹಾಗೂ ರೈತರಿಗೆ ಬೆನ್ನಲ್ಬಾಗಿ ನಿಂತಿರ್ತಕ್ಕಂಥ ಈ ಕೃಷಿ ವಿಶ್ವವಿದ್ಯಾಲಯರಿಗೂ ಕೂಡ ಒಂದು ಸಲಿಟನ್ನು ಕೊಡಬೇಕಾಗಿರ್ತಕ್ಕಂಥದ್ದು. ಅವನು ಯಾವ ತರ ತನ್ನ ಇಡೀ ಜೀವನವನ್ನ ಈ ಭೂಮಿ ತಾಯಿಯರಿಗೆ ಒಂದು ತಾಯಿಯ ರೂಪದಲ್ಲಿ ನೋಡಿ ಈ ದೇಶಕ್ಕೆ ಆಹಾರ ಭದ್ರತೆ ಕಾಯ್ದೆ ಬಂದಿದ್ದು ಒಂದ್ ಕಡೆ ಅಂದ್ರೆ ಆಹಾರ ಒದಗಿಸ್ತಾ ಇರ್ತಕ್ಕಂತ ಆ ರೈತನಿಗೂ ಕೂಡ ಒಂದ್ ದೊಡ್ಡ ಸಲಾಮನ್ನು ಕೂಡ ಕೊಡಬೇಕಾಗಿರ್ತಕ್ಕಂಥದ್ದು. ಜಾಸ್ತಿ ಮಾತಾಡೋದು ಬೇಕಾಗಿಲ್ಲ, ಈಗ ಸುಬ್ರಹ್ಮಣ್ಯಂ ಅವರು ಬಹಳ ಚೆನ್ನಾಗಿ ಮಾತಾಡಿದ್ರು. ಯು ಸ್ಪೋಕ್ ಇನ್ ಅನ್ ಇಂಗ್ಲಿಷ್, ಬಹಳ ಚೆನ್ನಾಗಿ ಮಾತಾಡಿದ್ರು. ನಮ್ಮ ವಿಶ್ವವಿದ್ಯಾಲಯದ ಬಗ್ಗೆನೂ ಕೂಡ ಹೊಗಳಿಕೆಯನ್ನು ಮಾಡೋದು. ನಿಜಕ್ಕೂ ಕೂಡ ಈ ತರಹದ ಒಂದು ವಿಶ್ವವಿದ್ಯಾಲಯ ಮಾಡಬೇಕು ಅಂತ ಕೂಗ್ ಬಂದಿರತಕ್ಕಂಥವ್ರು ನಮ್ಮ ಕೆಲ್ಟಿ ಗಂಗಾಧರ್ ಅವರ ಕೂಗಿನ ಮನೆಗೆ ಇವತ್ತು ಈ ವೇದಿಕೆ ಮೇಲೆ ಎಸ್ ಬಂಗಾರಪ್ಪ ಅವರನ್ನ ನೆನಪು ಮಾಡ್ಕೊಳ್ತಾ ಇದ್ರೆ ತಪ್ಪು ಮಾಡಿದ್ದೀನಿ ಅಂತ ಕೂಡ ಅನ್ಸುತ್ತೆ. ಈ ಕೃಷಿ ವಿಶ್ವವಿದ್ಯಾಲಯ ಬರಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಕಾಗೋಡು ತುಮ್ಮಪ್ಪಿ ಭೀಮಾಜಿ ಅವರು, ಎಸ್ ಬಂಗಾರಪ್ಪನವರು, ಅವರಿಗೆಲ್ಲ ಕೂಡ ಇವತ್ತು ಸ್ಮರಿಸಬೇಕಾಗಿರ್ತಕ್ಕಂಥದ್ದು. ರೈತರ ಪರವ ಆಹಾರ ಪರವಾಗಿ ಏನಾದರೂ ಒಂದು ಕ್ರಾಂತಿಕಾರಿವಾದ ಕಾರ್ಯಕ್ರಮ ಮಾಡಬೇಕು ಅಂತಂದ್ರೆ ಕೃಷಿ ವಿಶ್ವವಿದ್ಯಾಲಯ ಬೇಕೇ ಬೇಕು ಅಂತ ಕೂಡ ಆ ಒಂದು ಕೇಂದ್ರದ ರಾಜ್ಯದಲ್ಲಿ ತಮ್ಮದೇ ಆದ ಒಂದು ಕೂಗನ ಕೊಟ್ಟು ಈ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಕ್ಕೆ ಕಾರ್ಯಕರ್ತರಾಗಿ ಆಗಿದ್ದಾರೆ. ಇವತ್ತು ಬಹಳ ಒಳ್ಳೆಯ ಒಂದು ಫಲ ಪ್ರದರ್ಶನ ಕೂಡ ನನ್ನ ಕೈಯಲ್ಲಿ ಮಾಡಿದ್ದಾರೆ. ಒಂದು ಬುಕ್ ಕೂಡ ನನಗೆ ಬಿಡುಗಡೆಯನ್ನು ಮಾಡಿದ್ರು. ಒಂದು ಡಿಗ್ರಿ ಓದ್ ತಕ್ಷಣ ಬಿಎ ಬಿಕಾಂ ಎಲ್ಲ ಮಕ್ಕಳೆಲ್ಲ ಒಂದು ಯಾವ್ದಾದ್ರು ಒಂದು ಕ್ಲರಿಕಲ್ ಪೋಸ್ಟ್ ಕೊಡಿ ಅಂತ, ಇವನ್ ಮಾಸ್ಟರ್ ಡಿಗ್ರಿ ಕೂಡ ಮಾಡಿದ್ರು ಕೂಡ ನಮ್ಮ ಹತ್ರ ಎಲ್ಲ ರಾಜಕಾರಣಿಗಳ ಹತ್ರ ಬಂದು ಯಾವ್ದಾದ್ರಲ್ಲಿ ಒಂದು ಡಿ ಗ್ರೂಪ್ ಆಗ್ಲಿ ಮಾಸ್ಟರ್ ಡಿಗ್ರಿ ಮಾಡಿದ್ರು ಕೂಡ ಒಂದು ಕೆಲಸ ಕೊಡಿ ಅಂತ, ವೈಟ್ ಕಾಲರ್ ಜಾಬ್, ಇಲ್ಲಿ ಕೂತ್ಕೊಂಡು ನಾವು ಕೆಲಸ ಮಾಡಿದ್ರೆ ಸಾಕು ಅಂತ. ಇವತ್ತು ಕೃಷಿ ವಿಶ್ವವಿದ್ಯಾಲಯದ ಪಾತ್ರ ಇವತ್ತು ಯುವಕರಿಗೆ ಬಹಳ ದೊಡ್ಡ ಪಾತ್ರ ಆಗ್ಬೇಕಾಗಿರ್ತದೆ. ಈಗಾಗಲೇ ತಮ್ಮ ವರದಿಯಲ್ಲಿ ಹೇಳ್ತಾ ಇದ್ರು ಬಹಳಷ್ಟು ಯುವಕರಿಗೆ ತರಬೇತಿಯನ್ನ ನೀಡಿದೀವಿ. ನಿಜಕ್ಕೂ ಕೂಡ ಇದು ಆಗ್ಬೇಕಾಗಿರ್ತಕ್ಕಂಥದ್ದು. ಯುವಕರ ಜೊತೆಗೆ ಯುವತಿಯವರಿಗೂ ಕೂಡ ಕೊಡಿ. ಬಹಳಷ್ಟು ಮನೆಯಲ್ಲಿ ಯಾವ ತರ ಬೆಳ್ಕೋಬೇಕು ನಾವು, ಕೃಷಿ ಆಹಾರಗಳು ತೋಟಗಾರಿಕೆಯಿಂದ ಸೊಪ್ಪು ತರಕಾರಿ ಬೆಳಿಬೇಕು ಅಂತ ಕೂಡ ಹೇಳಿದ್ರು. ಇವತ್ತು ಎಲ್ಲರೂ ಕೈ ಜೋಡಿಸಿದ್ರೆ ಈ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇರಲ್ಲ. ಇವತ್ತು ನಾವು ಏನಾದ್ರೂ ಎಂಪ್ಲಾಯ್ಮೆಂಟ್ ಕೇಳಬೇಕು ಅಂದ್ರೆ ಪಕ್ಕಡ ತೊಡು ಅಂತ ಕಾಲನು ಕೂಡ ಬಂದಿದ್ದಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಅದನ್ನ ಪಕ್ಕಡ ತೊಡಸೋದ್ ಬೇಡ. ನಾವು ಈ ತರಹ ಕೃಷಿ ವಿಶ್ವವಿದ್ಯಾಲಯರ ಮೂಲಕ ಯುವಕರಿಗೆ ಕೃಷಿಯಲ್ಲಿ ತೊಡಗಿ ನೀವೇ ಕೂಡ ಒಬ್ಬ ಬಹಳಷ್ಟು ಯುವಕರಿಗೆ ಒಂದು ಎಂಪ್ಲಾಯ್ಮೆಂಟ್ ಅನ್ನ ಕೊಡಬಹುದು ಅಂತ ಆ ಒಂದು ಹಿನ್ನೆಲೆ ಈ ಕೃಷಿ ವಿಶ್ವವಿದ್ಯಾಲಯ ಹೊಂದ್ಕೋಬೇಕು ಅಂತ ಹೇಳ್ತಾ ನನಗೆ ಈ ಕಾರ್ಯಕ್ರಮಕ್ಕೆ ಕರೆದಿ ಮಾತಾಡಲು ಅವಕಾಶ ಕೊಟ್ಟಿರ್ತೀನಿ. ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಇಂದಿನ ರಜತ ವೇದಿಕೆಯಲ್ಲಿ ರೈತರ ಪಾತ್ರವನ್ನು ತಿಳಿಸಿದಂತಹ ಶ್ರೀಮತಿ ಬಲ್ಕೇಶ್ ಭಾನುರವರಿಗೆ ಧನ್ಯವಾದಗಳು. ಹಾಗೆ ಶ್ರೀಮತಿ ಬಲ್ಕೇಶ್ ಭಾನುರವರಿಗೆ ಕೃಷಿ ವಿಜ್ಞಾನ ಕೇಂದ್ರದ ಪರವಾಗಿ ಸನ್ಮಾನವನ್ನು ನೆರವೇರಿಸಬೇಕಾಗಿ ವಿನಂತಿ. ಹಾಗೆ ಶಿವಮೊಗ್ಗ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಮಾನ್ಯ ಅಧ್ಯಕ್ಷರಾದಂತಹ ಶ್ರೀಯುತ ಸಿಎಸ್ ಚಂದ್ರಗೋಪಾಲ್ ರವರು ನಮ್ಮ ವಿಶ್ವವಿದ್ಯಾಲಯದ ತಾಕುಗಳಲ್ಲೇ ಗುಣಮಟ್ಟವಾಗಿ ಬೆಳೆದು ಸಂಸ್ಕರಿಸಿದಂತಹ ಅರಿಶಿನವನ್ನ ಸಹ್ಯಾದ್ರಿ ಎಂಬ ಬ್ರ್ಯಾಂಡ್ನಲ್ಲಿ ಬಿಡುಗಡೆ ಮಾಡಬೇಕಾಗಿ ಕೋರುತ್ತೇನೆ. ಶ್ರೀಯುತ ಸಿಎಸ್ ಚಂದ್ರಗೋಪಾಲ್ ರವರು ನಮ್ಮ ವಿಶ್ವವಿದ್ಯಾಲಯದ ಗುಣಮಟ್ಟದ ಅರಿಶಿನವನ್ನು ಸಹ್ಯಾದ್ರಿ ಎಂಬ ಬ್ರ್ಯಾಂಡ್ ಅಡಿಯಲ್ಲಿ ಬಿಡುಗಡೆ ಮಾಡಬೇಕಾಗಿ ವಿನಂತಿ. ಸಹ್ಯಾದ್ರಿ ಎಂಬ ಬ್ರ್ಯಾಂಡ್ ಅಡಿಯಲ್ಲಿ ನಮ್ಮ ವಿಶ್ವವಿದ್ಯಾಲಯದ ಗುಣಮಟ್ಟದ ಅರಿಶಿನವನ್ನು ಬಿಡುಗಡೆ ಮಾಡಿದಂತಹ ಶ್ರೀಯುತ ಸಿಎಸ್ ಚಂದ್ರಗೋಪಾಲ್ ರವರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ ಶ್ರೀಯುತರಲ್ಲಿ ಕೋರಿಕೊಳ್ಳುತ್ತೇನೆ. ವೇದಿಕೆಯಲ್ಲಿರುವ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಶಾಸಕಿಯಾದ ಶ್ರೀ ಶಾರದಾಪುರ್ ನಾಯ್ಕ ಅವರೇ ಹಾಗೂ ತರೀಕೆರೆ ಕ್ಷೇತ್ರದ ಶಾಸಕರಾದ ಶ್ರೀನಿವಾಸ್ ಅವರೇ ಹಾಗೂ ವಿಧಾನ ಪರಿಷತ್ತಿನ ಶಾಸಕರಾದ ಶ್ರೀಮತಿ ಬಲ್ಕೇಶ್ಮಾನ್ ಅವರೇ ಹಾಗೂ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಸ್ನೇಹಿತರು ಆದ ರವಿಕುಮಾರ್ ಅವರೇ, ಆತ್ಮೀಯ ಮಿತ್ರರಾದ ಕೆಟಿ ಗಂಗಾಧರಪ್ಪನವರೇ, ಕೃಷಿಕ ಸಮಾಜದ ಅಧ್ಯಕ್ಷರಾದ ನಾಗರಾಜ್ ಅವರೇ ಹಾಗೂ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಜಗದೀಶ್ ಅವರೇ, ವೇದಿಕೆ ಮೇಲಿರುವ ಎಲ್ಲಾ ಅಧಿಕಾರ ವರ್ಗದವರೇ, ಕೃಷಿ ವಿಜ್ಞಾನದ ಎಲ್ಲ ಮಿತ್ರರೇ ಹಾಗೂ ಆಗಮಿಸಿರುವ ಎಲ್ಲ ರೈತ ಮಹಾಗಳು, ಈ ದಿವಸ ರಜತ ಸಂಭ್ರಮ. 25ನೇ ವರ್ಷದ ಕೃಷಿ ವಿಶ್ವವಿದ್ಯಾಲಯ ರಜತ ಸಂಭ್ರಮ. ಈ 25 ವರ್ಷ ಯಶಸ್ವಿಯಾಗಿ ನಡೆದು ಬಂದಿರುವಂತಹ ಈ ದಿನದವರೆಗೆ ಯಶಸ್ವಿಯಾಗಿ ಮುಟ್ಟಿಸಿದಂತಹ ಎಲ್ಲ ಅಧಿಕಾರಿಗಳಿಗೆ ಈ ಮೂಲಕ ಪ್ರಥಮವಾಗಿ ಕೃತಜ್ಞತೆಗಳನ್ನ ಸಲ್ಲಿಸುತ್ತೇನೆ. ಬಹುಶಃ ಜೊತೆಯಲ್ಲಿ ಹಣ್ಣು ಮತ್ತು ಆಹಾರ ಮೇಳವನ್ನು ಸಹ ಈ ದಿವಸ ಏರ್ಪಡಿಸಿದ್ದಾರೆ. ಹಣ್ಣು ಆಹಾರ ಮತ್ತು ಆಹಾರ ಅಂತ ಸೇರಿಸಿದ್ದಾರೆ. ಆಹಾರ ಸೇವಿಸಿದ ಒಳಗೆ ಹಣ್ಣು ಬಹಳಷ್ಟು ಆಯುರ್ವೇದಿಕ ವಿಷಯದಲ್ಲಿ ಬಹಳಷ್ಟು ಔಷಧಿಗಳನ್ನ ಪ್ರತಿಯೊಂದು ಹಣ್ಣುಗಳು ಹೊಂದಿರುತ್ತವೆ. ನಾನು ಬರುವಾಗ ಕುಲಪತಿಗಳು ಒಂದು ಹಣ್ಣು ತೋರಿಸಿದ್ರು, ಇದು ಮಧುಮೇಹವನ್ನ ಶುಗರ್ ಅನ್ನ ತಡೆಗಟ್ಟಿದೆ ಅಂತ. ಹಾಗೆ ಪ್ರತಿಯೊಂದು ಹಣ್ಣುಗಳಲ್ಲಿ ಈ ಆರೋಗ್ಯವಾಗುವಂತ ಮತ್ತು ರೋಗ ಲಕ್ಷಣವನ್ನ ತಡೆಗಟ್ಟುವಂತಹ ಪ್ರತಿಯೊಂದು ಅಂಶಗಳು ಈ ಹಣ್ಣುಗಳಲ್ಲಿ ಇರುತ್ತದೆ. ಈ ಹಣ್ಣು ಗೆಡ್ಡೆ ಗೆಣಸುಗಳನ್ನ ತಿಂದು ಮನುಷ್ಯ ಹಿಂದಿನ ಕಾಲದಲ್ಲಿ ನೂರಾರು ವರ್ಷ ಬಾಳ್ತಿದ್ದ. ಯಾಕೆಂದ್ರೆ ಅವನು ಏನು ತಿಂತಿರ್ಲಿಲ್ಲ, ಯಾವ್ದು ಅನ್ನ ಗಿನ್ನ ಅದು ಇದು ಯಾವ್ದು ತಿಂತಿರ್ಲಿಲ್ಲ, ಬರೇ ಹಣ್ಣು ಗೆಡ್ಡೆ ಗೆಣಸು ತಿಂದು ದಷ್ಟ ಪುಷ್ಟವನಾಗಿ ನೂರಾರು ವರ್ಷ ಬಾಳ್ತಿದ್ದ. ಆದ್ರೆ ಇಂದಿನ ಇತರ ಯಾವ್ದಾವ್ದು ಆಹಾರಗಳು ಫುಟ್ಪಾತ್ ನಲ್ಲಿ ಸಿಗುವಂತ ಎಂತೆಂತ ಆಹಾರಗಳನ್ನೆಲ್ಲ ತಿಂದು ಮನುಷ್ಯ ತಮ್ಮ ಆಯುಷವನ್ನ ಕಡಿಮೆ ಮಾಡ್ಕೊಂತಿದ್ದಾನೆ. ಆದ್ರಿಂದ ಪ್ರತಿಯೊಬ್ಬರು ಹಣ್ಣನ್ನ ಸೇವನೆ ಮಾಡುವ ಮೂಲಕ ಆಹಾರವನ್ನ ಸೇವನೆ ಮಾಡುವಂತೆ ತಾವೆಲ್ಲರೂ ಅಭ್ಯಾಸ ಮಾಡಿಕೊಂಡು ತಮ್ಮ ಆರೋಗ್ಯವನ್ನು ತಾವು ಕಾಪಾಡಿಕೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ನಾನು ವಂದಿಸುತ್ತೇನೆ. ವೇದಿಕೆಯಲ್ಲಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಂತಹ ಶ್ರೀಯುತ ಸಿಎಸ್ ಚಂದ್ರಭೂಪಾಲ್ ರವರಿಗೆ ಧನ್ಯವಾದಗಳು. ಇದೀಗ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಸನ್ಮಾನ್ಯ ಶಾಸಕರಾದಂತಹ ಶ್ರೀಮತಿ ಶಾರದಾ ಪುರಿಯ ನಾಯಕ್ ರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತು. ಶಿವಮೊಗ್ಗದ ನನ್ನ ಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂತಹ ಅಬ್ಬಲ್ಗೆರೆ ಗ್ರಾಮ ಪಂಚಾಯತಿಯ ಚನ್ನಮ್ಮಬಾಪುರ ಗ್ರಾಮದ ಹತ್ತಿರದಲ್ಲಿ ಇರ್ತಕ್ಕಂತಹ ನಮ್ಮ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಒಂದು ರಜತ ಮಹೋತ್ಸವದ ಕಾರ್ಯಕ್ರಮ ಹಣ್ಣು ಮತ್ತು ಆಹಾರ ಮೇಳ. ಬಹಳಷ್ಟು ಜನ ಇವತ್ತು ಸಾಮಾನ್ಯವಾಗಿ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯವರು ಹಣ್ಣು ಮತ್ತು ಆಹಾರ ಏನೇನು ಇಟ್ಟಿದ್ದಾರೆ ಅಂತೇಳಿ ನೋಡಕ್ ಬಂದಿರೋರು ಒಂದಿಷ್ಟು ಜನ, ಆದ್ರೆ ಇಲ್ಲಿ ಬಂದಿರತಕ್ಕಂಥವ್ರು ಏನೇನು ನಮಗೆ ಮೆಸೇಜ್ ಕೊಡ್ತಾರೆ ಅಂತ ಕೇಳಕ್ ಬಂದಿರೋರು ಒಂದಿಷ್ಟು ಜನ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿರ್ತಕ್ಕಂತಹ ಪಕ್ಕದ ಕ್ಷೇತ್ರದ ಶಾಸಕರು ಆತ್ಮೀಯರಾದಂತಹ ನಮ್ಮ ತರೀಕೆರೆ ಶ್ರೀನಿವಾಸ್ ಅವರೇ, ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಶ್ರೀಮತಿ ಬಲ್ಕೇಶ್ ಬಾನು ಅವರೇ, ನಮ್ಮ ವೈಸ್ ಚಾನ್ಸಲರ್ ನಮ್ಮ ಕ್ಷೇತ್ರದವರೇ ಅವರು ಸಹ, ಹಾಗೂ ನಮ್ಮ ಭೋವಿ ನಿಗಮದ ಅಧ್ಯಕ್ಷರಾದಂತಹ ರವಿಕುಮಾರ್ ಅವರು, ಚಂದ್ರಭೂಪಾಲ್ ಸರ್ ಅವರು, ಮತ್ತು ನಿಮ್ಮೆಲ್ಲರನ್ನು ಇದೀಗ ಉದ್ದೇಶಿಸಿ ಮಾತಾಡಿದ್ರು ಆಗ್ಲೇ ಡಾಕ್ಟರ್ ಸುಬ್ರಹ್ಮಣ್ಯನ್ ಅವರು, ಹಾಗೂ ವೇದಿಕೆ ಮೇಲೆ ಇರತಕ್ಕಂತ ಎಲ್ಲಾ ಆತ್ಮೀಯ ಇಲಾಖೆಯ ಅಧಿಕಾರಿ ವರ್ಗದವರು, ಪ್ರೊಫೆಸರ್ಸ್, ಲೆಕ್ಚರ್ಸ್ಗಳು, ನಮ್ಮ ಸಂಶೋಧನೆ ಮಾಡ್ತಕ್ಕಂತಹ ಎಲ್ಲ ಇದರಲ್ಲಿ ತಮ್ಮನ್ನು ತಾವೇ ತೊಡಗಿಸಿಕೊಂಡು ತಮ್ಮ ಏನಾದರೂ ಒಂದು ಇದರಲ್ಲಿ ತಮ್ಮ ಹೆಸರನ್ನು ನಾವು ತಗೊಳ್ಬೇಕು ಸಂಶೋಧನೆಯಲ್ಲಿ ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಕ್ಕಂತ ಎಲ್ಲ ನಮ್ಮ ಸ್ಟಾಫ್ಗೆ ಎಲ್ರಿಗೂ ಹೇಳ್ತಿದ್ದೀನಿ. ತುಂಬಾ ಒಳ್ಳೆಯ ಕಾರ್ಯಕ್ರಮಗಳನ್ನ ಅವಾಗವಾಗ ತಾವು ಮಾಡ್ತಾ ಇರ್ತೀರಾ, ಮತ್ತು ಸತತವಾದ ಪ್ರಯತ್ನಗಳು ಸಂಶೋಧನೆಗಳು ನಡೀತಾನೆ ಇರುತ್ತೆ. ಮಕ್ಕಳಿಗೆ ಎಜುಕೇಷನ್ ಏನು ಈಗ BSc MSc ಎಲ್ಲ ಏನು ತಗೊಳ್ತಾ ಇರ್ತಾರೆ ಮಕ್ಕಳು, ತಮ್ಮನ್ನು ತಾವು ತೊಡಗಿಸ್ಕೊಂಡು ಏನಾದರೂ ಈ ಫೀಲ್ಡಲ್ಲಿ ಒಳ್ಳೆ ಲೆಕ್ಚರ್ಸ್ಗಳು, ಒಳ್ಳೆ ಗೈಡು, ಒಳ್ಳೆ ನಮಗೆ ಪ್ರೊಫೆಸರ್ಸ್ಗಳು ಸಿಕ್ಕು ನಮಗೆ ನಮ್ಮ ಭವಿಷ್ಯ ನಿರ್ಮಾಣ ಆಗಲಿ ಅಂಥೇಳಿ ಇಲ್ಲಿ ಏನು BSc ಮಾಡೋಕ್ಕೆ ಬಂದಿರತಕ್ಕಂಥ ಅಗ್ರಿಕಲ್ಚರ್ ಇರ್ಬೋದು, ಹಾರ್ಟಿಕಲ್ಚರ್ ಇರ್ಬೋದು, ಎಲ್ಲ ಓದಕ್ಕೆ ಬಂದು ಎಲ್ಲರೂ ತಕ್ಷಣ ಗೌರ್ಮೆಂಟ್ ಕೆಲಸ ಸಿಕ್ಕಿರಲ್ಲ, ಎಲ್ಲರೂ ಸಹ ತಮ್ಮನ್ನು ತಾವು ಕೃಷಿಯಲ್ಲಿ ತೊಡಗಿಸ್ಕೊಂಡು ಅದ್ರ ಮೂಲಕ ಬೇರೆ ಬೇರೆ ತಾವೆಲ್ಲ ಕಾಂಪಿಟೇಟಿವ್, ಕೆಲವೊಂದು ಮಕ್ಕಳಿಗೆಲ್ಲ ನಾವು ಓದಿದ ತಕ್ಷಣನೇ ನಮಗೆ ಗೌರ್ಮೆಂಟ್ ಜಾಬ್ ಸಿಗಬೇಕು ಅನ್ನೋ ಒಂದು ಮನೋಭಾವನೆ ಇದೆ. ಆ ಮನೋಭಾವನೆ ತುಂಬಾ ತಪ್ಪು, ಇತ್ತೀಚಿನ ವಿದ್ಯಾರ್ಥಿಗಳಲ್ಲಿ ಅದನ್ನು ನಾವು ತುಂಬಾ ಕಾಣ್ತಾ ಇದ್ದೀವಿ. ಇದು ಒಂದು ರೀತಿಯ ನಿಮಗೆ ಜ್ಞಾನ ವಿಕಾಸದ ಜೊತೆಗೆ ನಿಮ್ಮನ್ನ ನೀವೇ ನೀವು ರೂಪಿಸ್ಕೊಡ್ತಕ್ಕಂತಹ ಬದುಕನ್ನು ಕಲ್ಪಿಸ್ಕೊಡುತ್ತೆ ವಿದ್ಯೆ. ಆ ವಿದ್ಯೆ ತಾವೆಷ್ಟೊಂದು ಶ್ರದ್ಧೆಯಿಂದ ಕಲಿತೀರಾ ನಿಮ್ಮನ್ನು ಅಸ್ತ್ರ ಮಟ್ಟಕ್ಕೆ ಅದನ್ನ ತಮ್ಮನ್ನು ಬೆಳೆಸ್ಕೊಂಡು ಹೋಗುತ್ತೆ. ಆ ನಿಟ್ಟಿನಲ್ಲಿ ಕೃಷಿಕರು ತಮ್ಮದೇ ಆದ ಸಾಕಷ್ಟು ಸಂಶೋಧನೆಗಳ ಮೂಲಕ ಇರ್ಬೋದು, ಇಲ್ದೇನು ಇರ್ಬೋದು, ಬಹಳಷ್ಟು ಜನ ಏನೂ ಓದದೇ ರೈತರು ಇವತ್ತು ಏನೇನೋ ಮಟ್ಟಕ್ಕೆ ತಮ್ಮದೇ ಆದ ಎಕ್ಸ್ಪೀರಿಯನ್ಸ್ ಮೂಲಕ ನಮ್ಗೆ ಹೇಳ್ತಕ್ಕಂತ ಅವರು ಒಂಥರ ವಿಜ್ಞಾನಿಗಳು. ಹೀಗೆ ಆ ತರದ ಮಧ್ಯ ನಮ್ಮ ಇಲ್ಲಿ ವೇದಿಕೆಯಲ್ಲಿ KT ಗಂಗಾಧರಣ್ಣನ್ ಅವರು ಇದ್ದಾರೆ. ಈ ನಮ್ಮ ಈ ಭಾಗದಲ್ಲಿ ಗಂಗಾಧರಣ್ಣ ಗೊತ್ತಿಲ್ಲ ಅನ್ನೋರಿಲ್ಲ, ಸಾಕಷ್ಟು ಹೋರಾಟಗಳು, ರೈತರ ಪರವಾಗಿ ಯೋಜನೆಗಳು, ಚಳುವಳಿಗಳು, ಸಾಕಷ್ಟು ತಳಿ ಭತ್ತದ ಸಂಶೋಧನಾ ತಳಿಗಳನ್ನ ಉಳಿಸಬೇಕು ಅಂತೇಳಿ ಅವ್ರ ಜೊತೆಗಿರ್ತಕ್ಕಂಥವ್ರು ಅಲ್ಲಿ ಜಗದೀಶ್ ಅವರು ಇದಾರೆ, ಅವರ ಪಕ್ಕ ಫಾಲೋವರ್, ಅವರು ಯಾವ್ದಾವ್ದೋ ತಳಿಗಳ ಸಸಿ ಬೆಳೆಸ್ತಾ ಇರ್ತಾರೆ, ಅವ್ರಿಗೆ ಒಂಥರ ಅವಾರ್ಡು ಸಹ ಸಿಕ್ಕಿದೆ ಅನ್ಸುತ್ತೆ ಗಂಗಾಧರಣ್ಣ ಶಿಷ್ಯ. ಹೀಗೆ ತಮ್ಮನ್ನು ತಾವು ತೊಡಗಿಸ್ಕೊಂಡು ತಮ್ಮ ಹೆಸರನ್ನು ರೂಪಿಸ್ತಕ್ಕಂಥದ್ದು ನಾವೆಲ್ಲ ಪೇಪರ್ಗಳಲ್ಲಿ ಎಲ್ಲ ನೋಡ್ತಾ ಇರ್ತೀನಿ. ಎಲ್ಲೋ ಅರ್ಧ ಎಕರೆಯಲ್ಲಿ ಇಷ್ಟು ಲಕ್ಷ ಬೆಳೆ ಬೆಳೆದ್ರು, ಒಂದು ಎಕರೆ ಬೆಳೆಯಲ್ಲಿ ಇಷ್ಟು ಲಕ್ಷ ಬೆಳೆ ಬೆಳೆದ್ರು ಅಂತ ಹೇಳಿ, ಅಂದ್ರೆ ಅವ್ರ ಶ್ರದ್ಧೆ, ಅವ್ರ ಶ್ರಮ ಆ ಮಟ್ಟಕ್ಕೆ ಅವರಿಗೆ ಇರುತ್ತೆ. ಭೂಮಿ ತಾಯಿ ಅದಕ್ಕೆ ಅವರು ಒಂದು ಅವರ ಕಷ್ಟಕ್ಕೆ ಪ್ರತಿಫಲ ಸಿಕ್ಕತ್ತೆ. ಹಾಗಾಗಿ ಕಷ್ಟ ಪಟ್ಟಿದ್ರಲ್ಲಿ ಎಲ್ಲಾ ಕಡೆಗೂ ಒಂದು ಒಳ್ಳೆ ಪ್ರತಿಫಲ ನಮ್ಗೆಲ್ಲರೂ ಎಲ್ಲಾ ಫೀಲ್ಡ್ ಅಲ್ಲೂ ಕಟ್ಟಿದ್ ಬಿಟ್ವಿ. ಆದ್ರೆ ಅದನ್ನ ತೆಗೆದುಕೊಳ್ಳೋ ರೀತಿ ನಮ್ಮ ಶ್ರಮ ಪ್ರಾಮಾಣಿಕತೆಯಿಂದ ಹೋಗಿ ತೆಗೆದುಕೊಂಡ್ರೆ ಮಾತ್ರ ಸಾಧ್ಯ ಆಗತ್ತೆ. ಆ ನಿಟ್ಟಿನಲ್ಲಿ ಭೂಮಿ ತಾಯಿಯನ್ನ ನಾವ್ ಎಷ್ಟು ಪ್ರೀತಿಸ್ತೀವೋ ಅಷ್ಟೇ ನಮ್ಮನ್ನದು ಪ್ರೀತಿಸಿ ನಮ್ಗೆ ಒಂದೊತ್ತು ಅನ್ನನೋ ಖಂಡಿತ. ಏನ್ ರೈತರು ನಾವ್ ರೈತ ಜೈ ಜವಾನ್ ಜೈ ಕಿಸಾನ್ ಅನ್ನೋದು ಹಿಂದಿಂದನೂ ನಾವು ಕೇಳ್ಕೊಂಡು ಬಂದಿರತಕ್ಕಂತಹ ಘೋಷಣೆ. ನಮ್ಮನ್ನ ಅಲ್ಲಿ ಹೊಟ್ಟೆಗೆ ಅನ್ನ ಹಾಕಿದ್ರೆ ಮಾತ್ರ ಅಲ್ಲಿ ಕಿಸಾನ್ ಹೋಗಕ್ ಸಾಧ್ಯ ಆಗತ್ತೆ. ಆ ಕಿಸಾನ್ ಅನ್ನ ಸಾಕ್ತಕ್ಕಂಥವ್ರು ನಮ್ಮ ರೈತರು, ನಮ್ಮನ್ನೆಲ್ಲ ಸಾಕ್ತಕ್ಕಂಥವ್ರು ರೈತರು. ರೈತರೆಲ್ಲಿವರೆಗೂ ಹಸನ್ಮುಖರಾಗಿ ಇದ್ದು ಭೂಮಿ ತಾಯಿಯ ಸೇವೆಯನ್ನು ಅಲ್ಲಿವರೆಗೂ ಮಾಡಿ ನಮ್ಗೆಲ್ರಿಗೂ ಅನ್ನ ಕೊಡ್ತಾರೆ, ಅಲ್ಲಿವರೆಗೂ ನಾವೆಲ್ಲರೂ ತುಂಬಾ ಖುಷಿಯಿಂದ ಇರ್ತೀವಿ. ಬಹುಶಃ ನಮ್ಮ ದೇಶಕ್ಕೆ ನಾವೆಲ್ಲ ಫಾರಿನ್ಗಳಲ್ಲಿ ನೋಡಿದೀವಿ, ಎಲ್ಲೆಲ್ಲ 1,000 acres 2,000 acres ಒಬ್ಬನು ಇಟ್ಕೊಂಡು ಯಾಂತ್ರಿಕವಾಗಿ ಅವನ್ನೆಲ್ಲೋ ಜಮೀನನ್ನು ಮಾಡಿ ಬೆಳೀತಕ್ಕಂಥದ್ದನ್ನ. ಆದ್ರೆ ನಮ್ಮ ದೇಶದಲ್ಲಿ ಅದು ಬರೋದಿಲ್ಲ, ಖಂಡಿತ ಬರೋದಿಲ್ಲ. ಬರೋಕ್ ಸಾಧ್ಯನೂ ಇಲ್ಲ, ಮಟ್ಟಕ್ಕೆ ಬರೋದು ಬೇಡ. ನಮ್ಮ ರೈತರು ರೈತರಾಗಿ ಉಳಿದು ಅದನ್ನೆಲ್ಲ ಬೆಳೆಸ್ಕೊಂಡು ನಮ್ಮ ದೇಶದ ಬೆನ್ನೆಲುಬಾಗಿ ರೈತರು ರೆಕಗ್ನೈಸೇಷನ್, ನಮ್ಮ ಭಾರತಕ್ಕೆ ಬ್ರಿಟಿಷರು ಮಾಡಿದ ರೆಕಗ್ನೈಸೇಷನ್ ರೈತರು ಅನ್ನೋದೇ ಮುಖ್ಯ ಅವರು ತಲೆಯಲ್ಲಿ ಇದ್ದಿದ್ದು, ನಮ್ಮ ಭಾರತದ ಮೇಲೆ ಗುರುತಿಟ್ಟಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ರೈತ ಅನ್ನ ತನ್ನ ರೆಕಗ್ನೈಸೇಷನ್ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋದಲ್ಲಿ ನಮ್ಗೆಲ್ಲರಿಗೂ ಆರೋಗ್ಯಕರವಾದ ಅನ್ನವನ್ನು ಬಡಿಸಕ್ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮಲ್ಲಿ ವಿಶೇಷವಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆ ಎಲ್ಲದರಲ್ಲೂ ಒಂದಲ್ಲ ಒಂದು ರೀತಿಯ ಹೆಸರು ಮಾಡ್ಕೊಂಡು ಬಂದ್ರೆ, ರಾಜಕೀಯವಾಗಿರ್ಬೋದು, ನಮ್ಮ ಪತ್ರಿಕಾದಲ್ಲಿರಬಹುದು, ಎಲ್ಲ ಕವಿಗಳಲ್ಲಿರಬಹುದು, ಎಲ್ಲದರಲ್ಲೂ ತನ್ನದೇ ಆದ ಒಂದು ಅಸ್ತಿತ್ವ, ವಿಶೇಷವಾದ ಒಂದು ನಮ್ಮ ಮಣ್ಣಿನ ಗುಣಧರ್ಮನೇ ಆ ತರ ಇದೆ ನಮ್ಮ ಶಿವಮೊಗ್ಗ ಜಿಲ್ಲೆಯ. ಆ ರೀತಿ ಎಲ್ಲರ ಒಂದು ಒಳ್ಳೆ ಹೆಸರಾಂತ ಒಂದು ವಿಶ್ವವಿದ್ಯಾಲಯ ಆಗಿದೆ. ಬಹುಶಃ ಇತ್ತೀಚಿನ ಕೆಲವೊಂದು ಪಾಲಿಸಿಗಳು ನಮ್ಮ ವಿಸಿ ಅವರಿಗೂ ಮತ್ತು ಅವ್ರ ಸ್ಟಾಫಿಗೂ ಬೇಜಾರಾಗಿರ್ಬೋದು, ಬೈಫರ್ಗೇಷನ್ ಮಾಡ್ತಾ ಇದಾರೆ, ನಮ್ಮ ಈ ಆಸನಕ್ಕೆ ತೆಗೆದುಕೊಂಡು ಹೋಗ್ತಿದ್ದಾರೆ, ಕೆಲವೊಂದೆಲ್ಲ ತೆಗೆದ್ರು ಅಂತ ಹೇಳಿ, ಅದು ಏನೇನೋ ಒಂದೊಂದು ಇರುತ್ತೆ ರಾಜಕೀಯದ ಮಧ್ಯ ಅದೆಲ್ಲ ಆಗಿರುತ್ತೆ. ಆದ್ರೂ ನಿಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ನೀವೇನ್ ಸಾಧನೆ ಮಾಡಿರ್ತೀರಾ, ಯಾರ ಅಧಿಕಾರದ ಅವಧಿಯಲ್ಲಿ ಏನೇನಾಯ್ತು, ಅವ್ರ ಸ್ಟಾಫ್ ಇದ್ದಾಗ ಹೇಗೆ ಉತ್ತೇಜನ ಕೊಟ್ಟರು, ಅದು ಬಹಳ ಪ್ರಾಮುಖ್ಯತೆಯನ್ನು ವಹಿಸುತ್ತೆ. ಹೀಗೆಲ್ಲ ಹೊಸ ಹೊಸ ರೀತಿಯ ಸಂಶೋಧನೆ ಮಾಡೋದ್ರ ಮೂಲಕ ಮಕ್ಕಳಿಗೆ ಒಳ್ಳೆ ಎಜುಕೇಶನ್, ಏನು BSc ಓದತಕ್ಕಂಥ ಮಕ್ಕಳು ತುಂಬಾ ಒಳ್ಳೆ ಒಂದು ಎಜುಕೇಶನ್ ಕೊಟ್ಟು ತಮ್ಮಂತಾವು ನಾಳೆ ಒಳ್ಳೆ ಕೃಷಿಕರು ಆಗ್ಬೋದು, ಒಳ್ಳೆ ಆಫೀಸರ್ಸ್ ಆಗ್ಬೋದು, IAS ಆಫೀಸರ್ಸ್ ಆಗ್ಬೋದು, IP ಏನಾದ್ರೂ ಆಗ್ಬೋದು ತಾವುಗಳು. ಆದ್ರೆ ಕೃಷಿಕ ಯಾವತ್ತೂ ಸಣ್ಣವನಲ್ಲ, ಈ ದೇಶಕ್ಕೆ ಅನ್ನ ಹಾಕೋನು ಯಾವತ್ತೂ ದೊಡ್ಡವನೇ, ಅದು ಹುದ್ದೆ ಚಿಕ್ಕದಲ್ಲ. ಆ ಮಂದು ಮನೋಭಾವನೆಯನ್ನ ಹುಟ್ಟತಾನೆ ನಮ್ಮ ಎಲ್ಲ ಮಕ್ಕಳಲ್ಲಿ ಆ ಭಾವನೆಯನ್ನು ಬೆಳೆಸ್ಕೊಂಡು ಹೋದಲ್ಲಿ ಖಂಡಿತ ನಮ್ಮ ಎಲ್ಲರ ಕುಟುಂಬ ಹಸನ್ಮುಖವಾಗಿರುತ್ತೆ. ಎಲ್ಲ ಯಾರೂ ಸಹ ಮಕ್ಕಳು ಬೇರೆ ಊರಿಗೆ ಉದ್ಯೋಗ ಹುಡ್ಕೊಂಡು, ಅಥವಾ ಎಷ್ಟೋ ಜನರ ಮನೆಗಳಲ್ಲಿ ನೋಡಿದ್ದೀನಿ, ಎಷ್ಟೋ ಎಕರೆ ಜಮೀನು ಇರುತ್ತೆ ಮನೆಯಲ್ಲಿ, ತೋಟ ಫಸಲು ಇರುತ್ತೆ, ಆದ್ರೂ ಅವ್ರ ಮಕ್ಕಳೆಲ್ಲ ಫಾರಿನಿಗೆ ಹೋಗಿ ಅಲ್ಲಿರಬೇಕು ಅನ್ನೋ ಒಂದು ಮನೋಭಾವನೆಗಳು, ಈಗೆಲ್ಲ ಭಾವನೆಗಳನ್ನ ಆದಷ್ಟು ಕಡಿಮೆ ಮಾಡ್ತಾ ಬರೋ ನಿಟ್ಟಿನಲ್ಲಿ ಈಗ ನಡೀತಕ್ಕಂತಹ ನಾವು ನೋಡ್ತಾ ಇದ್ದೀವಿ ಯಾವ ರೀತಿಯ ಭಾರತ ದೇಶದ ಒಂದು ನಾವೆಲ್ಲ ಒಂದ್ ರೀತಿಯ ಗೊಂದಲದಲ್ಲಿ ಇದೀವಿ. ಏನಾಗುತ್ತೋ ಏನಪ್ಪ, ನಾಳೆ ಯುದ್ಧ ಘೋಷಣೆ ಆಗುತ್ತೋ, ಹೇಗಾಗುತ್ತೋ ಅನ್ನೋ ಎಲ್ಲ ಮನೋಭಾವನೆಗಳ ಗೊಂದಲದಲ್ಲಿ ನಾವೆಲ್ಲ ಇದೀವಿ. ಏನ್ ಬಂದಿರತಕ್ಕಂತ ಸಮಸ್ಯೆ ತುಂಬಾ ಹಗುರವಾಗಿ ಭಾರತ ಮಾತೆ ಅದನ್ನ ತೊಲಗಿಸ್ಲಿ, ಒಂದು ಇದರಿಂದ ನಾವೆಲ್ಲರೂ ಪಾರಾಗೋಣ, ಯುದ್ಧ ಅನ್ನೋ ಒಂದು ಭಾವನೆ ಯಾರಿಗೂ ಬರೋದ್ ಬೇಡ ಅಂತ ಹೇಳ್ತಾ ನಮ್ಮ ಏನ್ ತಾವೆಲ್ಲ ಈ ಕೃಷಿ ವಿಶ್ವವಿದ್ಯಾಲಯಕ್ಕೆ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ನಡೆಸ್ಕೊಡೋದಕ್ಕೆ ಬಂದಿರತಕ್ಕಂತ ವೇದಿಕೆಯಲ್ಲಿ ಇರ್ತಕ್ಕಂಥವ್ರು ಮತ್ತೆ ನಮ್ಮೆಲ್ಲರ ಎದುರುಗಡೆಗೆ ಇರ್ತಕ್ಕಂಥವ್ರಿಗೆ ಪತ್ರಿಕಾ ಮಾಧ್ಯಮದವರಿಗೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೈಗೊಳ್ಳುತ್ತಿರುವ ಸಂಶೋಧನೆಗಳ ಬಗ್ಗೆ ಹಾಗೂ ಆಯೋಜಿಸುತ್ತಿರುವ ವಿನೂತನ ಕಾರ್ಯಕ್ರಮಗಳ ಬಗ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದಂತಹ ಶ್ರೀಮತಿ ಶಾರದಾ ಪುರ್ಯ ನಾಯಕರವರಿಗೆ ಧನ್ಯವಾದಗಳು. ಹಾಗೆಯೇ ಶ್ರೀಮತಿ ಶಾರದಾ ಪುರ್ಯ ನಾಯಕರವರಿಗೆ ಕೃಷಿ ವಿಜ್ಞಾನ ಕೇಂದ್ರದ ಪರವಾಗಿ ಸನ್ಮಾನವನ್ನು ನೆರವೇರಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಕಾರ್ಯಕ್ರಮಕ್ಕೆ ಮತ್ತೋರ್ವ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀಯುತ KT ಗಂಗಾಧರ್ ಅವರು ವರಿಷ್ಠರು, ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಶಿವಮೊಗ್ಗ, ಇವರಲ್ಲಿ ಈ ಕಾರ್ಯಕ್ರಮದ ಕುರಿತು ಸಂಕ್ಷಿಪ್ತವಾಗಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನ ವಿಶ್ವವಿದ್ಯಾನಿಲಯದ ರಜತ ಮಹೋತ್ಸವದ ಈ ಸಮಾರಂಭ, ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಮಹನೀಯರೇ, ವೇದಿಕೆಯಲ್ಲಿ ಮತ್ತು ಖರೀದಿ ಒಳಗೆ ಆಗಿರ್ತಕ್ಕಂತ ಎಲ್ಲ ಸಭಿಕರೇ, ನಾಗರಿಕರೇ, ವಿದ್ಯಾರ್ಥಿಗಳೇ, ಬಹಳ ಮುಖ್ಯವಾಗಿ ನಮ್ಮ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾನಿಲಯ 25 ವರ್ಷ ಯಶಸ್ವಿಯಾಗಿ ಅದು ತನ್ನ ಅಭಿವೃದ್ಧಿ, ತನ್ನ ಸೇವೆ, ತನ್ನ ರಿಸರ್ಚ್ ಮತ್ತು ವಿಸ್ತರಣೆ ಎಲ್ಲ ಕ್ಷೇತ್ರಗಳಲ್ಲಿ ಸರ್ವತೋಮುಖವಾಗಿ ಬೆಳೆದಿದೆ ಅಂದ್ರೆ ಸಂತೋಷ ಪಡೆದಲ್ಲಿ ನಾನು ಒಬ್ಬ. ಯಾಕೆಂದ್ರೆ ರಾಜ್ಯದಲ್ಲಿ ತೋಟಗಾರಿಕೆ ಯೂನಿವರ್ಸಿಟಿನೇ ಬೇರೆ ಇತ್ತು, ಅಗ್ರಿಕಲ್ಚರ್ ಯೂನಿವರ್ಸಿಟಿನೇ ಬೇರೆ ಇದ್ದು. ಯಾವಾಗಲೇ ಮೇಡಮ್ ಹೇಳಿದ ಹಾಗೆ ಬಂಗಾರಪ್ಪನವರು ಮತ್ತು ಕಾವಡ್ ತಿಮ್ಮಪ್ಪನವರು, ಯಡಿಯೂರಪ್ಪನವರು, ಇವರಿಗೆ ನಾನೇ ಬೆನ್ನೆತ್ತಿದ್ದು. ನೋಡ್ರಿ, ಶಿವಮೊಗ್ಗ ಇದೆಯಲ್ಲ, ನಮಗೆ ಜಲಾಶಯಗಳಿದೆ, ನದಿಗಳಿದೆ, ಕಾಲಕ್ಕೆ ತಕ್ಕನಾಗಿ ಮುಂಗಾರು ಮಳೆಗಳು ಬರ್ತದೆ, ಒಳ್ಳೆ ಕೃಷಿ ಇದೆ. ಕೆಳದಿ ಶಿವಪ್ಪ ನಾಯಕರ ಕಾಲದಿಂದಲೂ ಸಾವಿರಾರು ಕಟ್ಟಿರ್ತಕ್ಕಂಥ ಕೆರೆಗಳಿದ್ದಾವೆ. ಇಲ್ಲಿ ವೈವಿಧ್ಯಮಯವಾದ ತೋಟಗಾರಿಕೆ ಇದೆ, ಭತ್ತ ಬೆಳೀತಾರೆ, ಹಣ್ಣು ಬೆಳೀತಾರೆ, ಎಲ್ಲ ಬೆಳೀತಾರೆ. ಅದರಿಂದ ನಮಗೆ ಕೃಷಿ ಮತ್ತು ತೋಟಗಾರಿಕೆ ಯೂನಿವರ್ಸಿಟಿ ಒಟ್ಟಿಗೆ ಇರ್ಬೇಕಪ್ಪ. ನಮ್ ರೈತ ನೀನ್ ಅಲ್ಲಿ ಹೋಗು, ಬಿಜಾಪುರಕ್ಕೆ ಹೋಗು, ಬಾಗಲಕೋಟೆಗೆ ಹೋಗು ಅಂದ್ರೆ ಆಗಲ್ರಿ. ಒಟ್ಟಿಗೆ ಇರ್ಬೇಕು ಅಂದಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ರು, ನೆನಪು ಮಾಡ್ತೇನೆ, ಕರೆಕ್ಟ್ ಗಂಗಾಧರ್ ಇದನ್ನೇ ಮಾಡೋಣ ಅಂದ್ರು. ಮತ್ತೆ ಹಾಸನ ಮಲ್ನಾಡಿನ ಭಾಗ ಎಲ್ಲ ಸೇರ್ಸೋಣ ಅಂದ್ರೆ ಅಲ್ಲಿ ದೇವೇಗೌಡರು ಅವರೆಲ್ಲ ಬಹಳ ಕಷ್ಟ, ಗಂಗಾಧರ್ ಒಪ್ಪಲ, ಮತ್ತೆ ಈ ಕಡೆ ಬಬ್ಬೂರು ಚಿತ್ರದುರ್ಗ ಸೇರಿಸ್ಕೊಂಡ್ಬೇಡ ಅಂತ ಹೇಳಿ ಈ ಭಾಗವನ್ನು ಸೇರಿಸಿ ನಾವು ಆ ಕಾಲಕ್ಕೆ ಯೂನಿವರ್ಸಿಟಿಯನ್ನ 2000 ಪ್ರಾರಂಭ ಮಾಡಿದ್ದು. ಅಲ್ಲಿಂದ ಇಲ್ಲಿವರೆಗೆ ಬಂದಿರತಕ್ಕಂತ ಎಲ್ಲ ವೈಸ್ ಚಾನ್ಸಲರ್ಗಳು, ಎಲ್ಲ ರೈತರು ಮಕ್ಕಳೇ, ಯಾರ ಅಧಿಕಾರಿಯ ಮಗನೂ ಇಲ್ಲಿ ಬಂದಿಲ್ಲ. ನಾರಾಯಣ ಸ್ವಾಮಿ ಆಗಬಹುದು, ಜಗದೀಶ್ ಆಗ್ಬಹುದು, ಎಲ್ರು ರೈತರ ಮಕ್ಕಳೇ ವೈಸ್ ಚಾನ್ಸಲರ್ ಆಗಿ ನಾನು ಎಲ್ಲರ ಅವಧಿಯನ್ನು ನಾನು ಗಮನಿಸಿದ್ದೇನೆ. ಹಂತ ಹಂತ ಹಂತವಾಗಿ ಇವತ್ತು ಜಾಗ ನಾವು ಅನಂತಪುರದಲ್ಲಿ ಯೂನಿವರ್ಸಿಟಿ. ಅವಾಗಲೂ ಕೂಡ ನಾನು ಬಹಳ ಪ್ರಯತ್ನ ಮಾಡಿದೆ. ಆ ಕಡೆ ಕುವೆಂಪು ಯೂನಿವರ್ಸಿಟಿ ಇದೆ, ಇಲ್ಲಿ ನಾವು ತುಂಗಾ ಡ್ಯಾಮಿನ ಹಿಂಭಾಗದಲ್ಲಿ ಒಂದೂವರೆ ಸಾವಿರ ಎಕರೆ ಜಮೀನಿದೆ. ನಾವು ಇಲ್ಲೇನೆ ಕೃಷಿ ವಿಜ್ಞಾನ ಯೂನಿವರ್ಸಿಟಿಯನ್ನು ಮಾಡಬೇಕು ಅಂತ ಹೇಳಿ ನಾವೆಲ್ಲ ಯೋಗ ಪ್ರಾರಂಭ ಆಯ್ತು. ಆದ್ರೆ ಕೆಲವು ತಾಂತ್ರಿಕ ಸಂದರ್ಭದಿಂದ ಅನಂತಪುರಕ್ಕೆ ಹೋಗ್ಬೇಕಾಗಿ ಬಂತು. ಜಾಗ ಬೇಕಲ್ಲ ಅಂತ ಕಾವಡ ತಿಮ್ಮನಪ್ಪನವ್ರ ಹತ್ರ ಯಡಿಯೂರಪ್ಪನವ್ರು ನೀನೇ ಹೋಗುಂಡ್ರು. ನಾನೇ ಹೋದೆ, ತಿಮ್ಮಪ್ಪನವರೇ ಈ ರೀತಿ ಆಗ್ಬೇಕೇ, ಮಾಡ್ಕೊಂಡು ಬಾರ ಅಂತ ಹೇಳಿ ಒಂದೇ ಪತ್ರದಲ್ಲಿ ಬರೆದು ಆ ಜಾಗವನ್ನ ಇವತ್ತು ಯೂನಿವರ್ಸಿಟಿ ಕೊಟ್ಟಿದ್ದಾರೆ. ಅಲ್ಲೊಂದು ದೊಡ್ಡ ಲೇಕ್ ಕೂಡ ಮಾಡಿರ್ಬೇಕು, ಒಂದು ಸರೋವರ. ಅಲ್ಲೊಂದು ತಗ್ಗಿತ್ತು, ಇದನ್ನು ಒಂದು ಲೇಕ್ ಆಗಿ ಪರಿವರ್ತನೆ ಮಾಡಬೇಕು ಅಂತ ನಾನೇ ಹೇಳಿ ಬಂದಿದ್ದೆ. ಹಾಗಾಗಿ ಇವತ್ತು ಜಗದೀಶ್ ಅವರ ನೇತೃತ್ವದಲ್ಲಿ ಇಲ್ಲಿ ಹಣ್ಣು ಹಂಪಲುಗಳು ಎಲ್ಲ ಮೇಳ ನಡೀತಾ ಇದೆ. ನಮ್ಮ ನಗರದವರು ಅತಿ ಹೆಚ್ಚು ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ಗಿಡಗಳಿದೆ, ರೈತರು ಬಂದಿದ್ದಾರೆ, ಎಲ್ಲ ವೆರೈಟೀಸ್ ಆಫ್ ಫ್ರೂಟ್ಸ್ ಟ್ರೀಗಳು ಗಿಡಗಳನ್ನ ಮಾರಾಟಕ್ಕೂ ಇಟ್ಟಿದ್ದಾರೆ. ಹಾಗೇನೆ ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಸರ್ ನಾವೇ ತಯಾರು ಮಾಡಿದ ಬಿಸ್ಕೆಟ್ಗಳು ಅಂತ ಹೇಳಿ ನಮ್ಗೆಲ್ಲ ತೋರಿಸ್ತಾ ಇದ್ರು. ಬಹಳ ಸಂತೋಷ. ಯಾಕೆಂದ್ರೆ ಬಿಎಸ್ಸಿ ಎಜಿ ಅಗ್ರಿಕಲ್ಚರ್ ಎಂಎಸ್ಸಿ ಎಜಿ ಇವೇನಿದಾವೆ, ನೌಕರಿ ಕ್ರಿಯೇಟ್ ಮಾಡಕ್ಕಲ್ಲ ನಮ್ಮ ವಿದ್ಯಾಭ್ಯಾಸವನ್ನು ಮಾಡಿದ್ದು, ನಾ ಚಾಕರಿಗಲ್ಲ. ರೈತನ ಮಗ ಹೊಲದಲ್ಲಿ ಹೋಗಿ ತಾನು ಕಲಿತ ವಿದ್ಯಾಭ್ಯಾಸವನ್ನ ತನ್ನ ಹೊಲದಲ್ಲೇ ಪ್ರಯೋಗಗಳನ್ನು ಮಾಡಿ ಹೆಚ್ಚೆಚ್ಚು ಬೆಳೆದು ಆಧುನಿಕ ಉಪಕರಣಗಳು ಆಧುನಿಕ ತಂತ್ರಜ್ಞಾನಗಳು ಬಳಸಿ ಅಲ್ಲಿ ರೆವಲ್ಯೂಷನ್ ಆಗಬೇಕು ಹಳ್ಳಿಗಳಲ್ಲಿ ಅಂತ ಹೇಳಿ ಈ ಅಗ್ರಿಕಲ್ಚರ್ ಕಾಲೇಜುಗಳನ್ನ ಮಾಡಿದ್ದು. ಆದ್ರೆ ನೌಕರಿ ಅನಿವಾರ್ಯ, ಹೋಗ್ಬೇಕು ಇಲ್ಲ ಅಂತಲ್ಲ, ಆದ್ರೆ ಅತಿ ಹೆಚ್ಚು ಇವತ್ತು ರೈತರ ಮಕ್ಕಳು ಮಾಡಬೇಕಾದ್ದೇನಪ್ಪ ಅಂದ್ರೆ, ನಾನು ಬಿಎಸ್ಸಿನೇ ಬಟ್ ನಾನು ನೌಕರಿ ಹೋಗ್ಲಿ, ನಮ್ಮ ಅಪ್ಪಂಗೆ ಹೇಳಿದೆ ನೀನು ಹೊಲ ಮಾಡಿದ್ಯಲ್ಲ ಮತ್ತೆ ಯಾರಿಗಾಗದು, ನಾನೇ ಮಾಡ್ತೀನಿ ಅಂತ ಐ ವೆಂಟ್ ಬ್ಯಾಕ್ ಟು ದಿ ಅಗ್ರಿಕಲ್ಚರ್. ಅಗ್ರಿಕಲ್ಚರ್ ಅನ್ನೋದು ಬಹಳ ತುಂಬಾ ಕೆಳಮಟ್ಟದ್ದು ಅಂತ ಹೇಳಿದವ್ರು ಯಾರು ನಿಮಗೆ? ನಮ್ಮ ದೇಶದಲ್ಲಿ ಸೃಷ್ಟಿ ಮಾಡಿರತಕ್ಕಂತ ನೀತಿಗಳು ಅಷ್ಟೇ ಇವು. ಜಾಗತಿಕವಾಗಿ ಜಗತ್ತಿನಲ್ಲಿ ಆಹಾರ ಉತ್ಪಾದನೆ ಮಾಡೋದಕ್ಕೆ ದೊಡ್ಡ ಗೌರವ ಇದೆ. ನಾನು ಎಲ್ಲ ಪ್ರಪಂಚದ ದೇಶಗಳನ್ನು ತಿರುಗಿ ಬಂದಿದ್ದೀನಿ. ಆದರೆ ಇಂಡಿಯಾದಲ್ಲಿ ಈಗ ನಮ್ಮ ಶಾಸಕ ಮಿತ್ರರು ಮೂರ್ನಾಲ್ಕು ಜನ ಇದ್ದಾರೆ, ನಾನು ವಿನಂತಿ ಮಾಡ್ತೇನೆ ತಾವೆಲ್ಲರೂ ಇನ್ನು ಮುಂದೆ, ಜಗದೀಶ್ ಅವರೇ, ಇನ್ನು ಮುಂದೆ ನಾವು ಜವಾಹರ್ಲಾಲ್ ನೆಹರು ಇದ್ದಾಗ, ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ದಾಗ ಉಪವಾಸ ಇದ್ರು, ಸೋಮವಾರ ಒಂದು ಅಪ್ಪತ್ ಮಾಡ್ರಪ್ಪ ಆಹಾರ ಇಲ್ಲ ಅಂದಿದ್ರು. ಈಗ ನಮ್ಮ ಸಿದ್ದರಾಮಣ್ಣವರು ಅಕ್ಕಿ ಕೊಡ್ತೀನಿ 10 ಕೆಜಿ ಕೊಡ್ತೀನಿ ಹೇಳಿ ಸಿದ್ದರಾಮಣ್ಣವರು ಹೇಳಿದ್ರು, ದೇವೇಗೌಡರು ಪುಗಾಟೆ ಕೊಡ್ತೀನಿ ಅಂದ್ರೆ ಜಲ್ಲಲ್ಲ ತಮ್ಮ ಫ್ರೀ ಊಟ ಸಾಫ್ಟ್ ಪೊಂಗಡಪ್ಪ ಪಣವೇ ಮಾಡ ಬಿಟ್ಟಂಗ ಬಿಡಬೇಡ ಅಂದ್ಬಿಟ್ರು. ಅಂದ್ರೆ ಆಹಾರ ಉತ್ಪಾದನೆ ಸರ್ಪ್ಲಸ್ ಇದೆ ಅಂದ್ರೆ ಅರ್ಥ ಏನು ಅಂದ್ರೆ 60 ದಶಕದಿಂದ ಇಲ್ಲಿಯವರೆಗೆ ನಾವು ಆಹಾರವನ್ನ ಪ್ರಮಾಣದಲ್ಲಿ ಅಂದ್ರೆ ಇಟ್ಟು ಕ್ವಾಂಟಿಟಿ ಒಳಗೆ ಜಾಸ್ತಿ ಮಾಡ್ತಾ ಹೋದ್ವಿ. ಯಾಕೆಂದ್ರೆ ಹೊಟ್ಟೆ ಹಂಗರ್ ಶಮನ ಮಾಡ್ಲಿಕ್ಕೋಸ್ಕರ ಯಾವ್ದಾರ ತಂತ್ರಜ್ಞಾನ ಆಗ್ಲಿ ಯಾವುದೇ ತಳಿ ಆಗ್ಲಿ ಬೆಳೆಯದೆ ಸರಿ ಲಾಭನ ನಷ್ಟನ ಸಾಲ ಮಾಡೋದು ಆಮೇಲೆ ಸಾಲ ಮನ್ನಾ ಮಾಡುವಂತ ಹೋರಾಟ ಮಾಡೋದು. ಇದನ್ ಮಾಡಿ ಅನ್ನ ಹಾಕಿದೀವಿ, ಎಲ್ಲ ಊಟ ಮಾಡಿದೀರಿ, ಹಾಲು ಕುಡಿದಿದ್ದೀರಿ, ಹಣ್ಣು ತಿಂದಿದ್ದೀರಿ, ಮಾಂಸನೂ ತಿಂದಿದ್ದೀರಿ. ಆದ್ರೆ ಈಗ ಮಾಡ್ಬೇಕಾದ್ ಏನಂದ್ರೆ ಜಗದೀಶ್, ಕ್ವಾಲಿಟಿ ಆಫ್ ಫುಡ್ ತಯಾರಾಗಬೇಕಿನ್ ಮುಂದೆ ಕ್ವಾಂಟಿಟಿ ಅಲ್ಲ, ಇನ್ ಮುಂದೆ ಪ್ರಮಾಣದಲ್ಲಿ ಆಹಾರ ಉತ್ಪಾದನೆಯನ್ನ ನಾವು ನಿಗದಿ ಮಾಡ್ತಾ ಗುಣಮಟ್ಟದ ಆಹಾರ ಉತ್ಪಾದನೆ ಪ್ರಪಂಚಕ್ಕೆ ಈಗ ಬೇಕಾಗಿದೆ. ಯಾಕೆಂದ್ರೆ ಎಲ್ಲರೂ ಹೇಳ್ತಾರೆ ತಾಲೂಕಿಗೆ ಒಂದೊಂದು ಕ್ಯಾನ್ಸರ್ ಆಸ್ಪತ್ರೆ ಮಾಡ್ತೀನಿ ಅಂತ. ಯಾತಕ್ಕಾಗಿ? ಒಳ್ಳೆ ಆಹಾರ ಇಲ್ಲ ಅದಕ್ಕೆ ಕ್ಯಾನ್ಸರ್ ಬರ್ತಾ ಇರೋದು. ಗರ್ಭವತಿಯವರಿಗೆ ನ್ಯೂಟ್ರಿಷನ್ ಪ್ರಾಬ್ಲಮ್, ಮಕ್ಕಳಿಗೆ ಆಹಾರದ ಕೊರತೆ, ಸತ್ವಯುತ ಆಹಾರ ಇಲ್ಲ. ಅದಕ್ಕೆ ಈಗ ಒಂದು ದೊಡ್ಡ ರೆವಲ್ಯೂಷನ್ ಆಗ್ತಾ ಇದೆ ಅಂದ್ರೆ ಗುಣಮಟ್ಟದ ಆಹಾರ ಉತ್ಪಾದನೆಗೆ ಪ್ರಪಂಚದಲ್ಲಿ ಅತಿ ದೊಡ್ಡ ಪ್ರಾಮುಖ್ಯತೆ ಇದೆ. ಯಾಕೆಂದ್ರೆ ಮಾನವನ ಬಳಕೆ, ಮಾನವನ ಶಕ್ತಿ, ಮಾನವನ ಆರೋಗ್ಯ ಡಿಪೆಂಡ್ಸ್ ಅಪಾನ್ ದಿ ಹಿಸ್ ಫುಡ್ ಅಂಡ್ ಕಲ್ಚರ್. ಅವನ ಸುಸಂಸ್ಕೃತಿ ಮತ್ತು ಆಹಾರದಿಂದ ಅವನ ಆರೋಗ್ಯ ಮತ್ತು ಅವನ ಆಯಸ್ಸು ವೃದ್ಧಿ ಆಗ್ತಾ ಇದೆಯಾ ಹೊರತು ನಾಟ್ ಫ್ರಮ್ ದಿ ಅದರ್. ನೀನು ಎಂ ಎ ಪಿ ಎಚ್ ಡಿ, ಡಾಕ್ಟರೇಟ್, ಡಬಲ್ ಡಿಗ್ರಿ, ಪಿ ಎಚ್ ಡಿ ಅದಲ್ಲ. ನೀನು ತಿನ್ನುವ ಆಹಾರ, ನೀನು ಬಳಸುವ ನೀರು, ಕುಡಿಯುವ ಹಾಲು, ತಿನ್ನುವ ಹಣ್ಣು, ಇದರ ಮೇಲೆ ಡಿಪೆಂಡ್ ಆಗಿದೆ. ಇದಕ್ಕಾಗಿ ನಾವು ಗುಣಮಟ್ಟದ ಆಹಾರದ ಕಡೆ ಹೆಚ್ಚು ಒತ್ತು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಇವತ್ತಿನ ಪ್ರಪಂಚದ ಬೇಡಿಕೆ. ನಾನೇ ಹೇಳೋದಲ್ಲ, ಇದು ಇಡೀ ಪ್ರಪಂಚದ ಬೇಡಿಕೆ. ನಾನು ಬೇಕು ಅಂತಲೇ ಇಲ್ಲಿ ಮಾತಾಡ್ತಿರೋದು, ಯಾಕೆಂದ್ರೆ ಆಲ್ಮೋಸ್ಟ್ ಆಲ್ ದಿ ಪ್ರೊಫೆಸರ್ಸ್ ಇಲ್ಲಿ ಇದ್ದೀರಿ. ಇನ್ ಮುಂದೆ ವಿ ಶುಡ್ ಕಾನ್ಸಂಟ್ರೇಟ್ ಟುವರ್ಡ್ಸ್ ದಿ ಕ್ವಾಲಿಟಿ ಫುಡ್, ನಾಟ್ ಫಾರ್ ದಿ ಕ್ವಾಂಟಿಟಿ. ನಾನು ಅಷ್ಟು ಉತ್ಪಾದನೆ ಆಯ್ತು, ನಂದಿಷ್ಟ ಆಯ್ತು, ನೋ ಏರಿಯಾ ಎಕ್ಸ್ಟೆನ್ಷನ್ ನೀವು ಅಂಕಿಅಂಶ ಕೊಡಬೇಡಿ. ವಾಟ್ ಕೈಂಡ್ ಆಫ್ ಕ್ವಾಲಿಟಿ ಫುಡ್ ಯು ಹ್ಯಾವ್ ಪ್ರೊಡ್ಯೂಸ್, ಇವತ್ತು ಅದು ದಾಖಲೆ ಆಗ್ಬೇಕು. ಹಾಗಾಗಿ ಇವತ್ತು ಭಾರತ ಜಗತ್ತಿನ ಅತಿ ದೊಡ್ಡ ದೇಶ, ಪ್ರಜಾಪ್ರಭುತ್ವ ದೇಶ, ಮತ್ತು ಜನಸಂಖ್ಯೆಯಲ್ಲೂ ಕೂಡ. ಆದ್ರೆ ನಮ್ಮ ಹತ್ರ ಸರ್ಪ್ಲಸ್ ಇದೆ ಭೂಮಿ. ನಾವಿನ್ನೂ ಕೂಡ ಸರಿಯಾಗಿ, ಜಗದೀಶ್ ಅವರು ಆಗ್ಲೇ ಹೇಳ್ತಾ ಇದ್ರು, ಭತ್ತವನ್ನು ನಾಟಿ ಮಾಡೋದ್ರಿಂದ ಹಿಡಿದು ಕಟಾವ್ ಆಗೋವರೆಗೆ ಹೇಗೆ ಮಾಡಿದೆ ಅಂತ ಹೇಳಿ ವೈಸ್ ಚಾನ್ಸಲರ್ ಅವರು ನಮಗೆ ಬ್ರೀಫ್ ಮಾಡ್ತಾ ಇದ್ರು. ಅದು ಸಣ್ಣ ಸಣ್ಣ ಮಿಷನರಿಗಳಾಗಿ, ಸಣ್ಣ ಸಣ್ಣ ಎಕ್ವಿಪ್ಮೆಂಟ್, ಸಾಮಾನ್ಯ ಒಂದೆಕರೆ ಎರಡೆಕರೆ ರೈತನಿಗೂ ಬಹಳ ಕಡಿಮೆ ರೇಟ್ ಅಲ್ಲಿ ಮಿಷನರಿಗಳ ಕೈ ಸಿಕ್ಕರೆ ಅನದರ್ ಸೆಕೆಂಡ್ ರೆವಲ್ಯೂಷನ್ ಆಫ್ ಫುಡ್ ಪ್ರೊಡಕ್ಷನ್ ಇನ್ ಕದಾ ಭಾರತ ನಾವು ಮಾಡಿ ತೋರಿಸಬಹುದು ಅಂತಕ್ಕಂಥದ್ದು ನನ್ನ ಆಸೆ. ಇನ್ನು ಮೂರನೇ ವಿಷಯ ಅಂತಂದ್ರೆ, ಜನರಿಗೆ ನಾನು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದ್ರೆ, ಸ್ವಲ್ಪ ಈ ಅಕ್ಕಿ ಅನ್ನ ಊಟ ಮಾಡೋದು ಸ್ವಲ್ಪ ಕಡಿಮೆ ಮಾಡಿ, ಹಣ್ಣುಗಳನ್ನ ತಿನ್ನಿ. ಆಹಾರ ಅದು ಒಂದು ಕಾಲದಲ್ಲಿ ಯಾರದಾರ ಮನೆ ಕಾಯಿಲೆ ಇದ್ರೆ ಹಣ್ಣು ಹಿಡ್ಕೊಂಡು ಹೋಗ್ತಿದ್ವಿ ಹೊರತು ಹಣ್ಣು ನಾವು ತಿಂತಿರ್ಲಿಲ್ಲ. ಏ ಅದು ಹುಷಾರಿಲ್ದಿದ್ದವನು ತಿನ್ನೋದಪ್ಪ, ನಾವು ತಿನ್ನೋದಲ್ಲ ಅಂತಿದ್ವಿ. ಈಗಲೂ ಕೂಡ ಎಷ್ಟು ಸಂಬಳ ಬರ್ತದೆ ಟೇಬಲ್ ಮೇಲೆ, ಇನ್ನೂ ಒಂದು ಫ್ರೂಟ್ ಅನ್ನ ಇಟ್ಟಿರಲ್ಲ ಡೈನಿಂಗ್ ಟೇಬಲ್ ಮೇಲೆ, ಬರೀ ಬೇರೆ ಬೇರೆ ಏನಾರ ಇಟ್ಟಿರ್ತಾರೆ. ಇದು ನಾವು ಆಸ್ ಎ ಕನ್ಸೂಮರ್, ಗ್ರಾಹಕನಾಗಿ ನನ್ನ ದುಡಿಮೆಯ ಎಷ್ಟು ಭಾಗದ ಆಹಾರಕ್ಕಾಗಿ ನಾನು ತೆಗೆದಿಡಬೇಕು, ಯಾವ ರೀತಿಯ ಆಹಾರಕ್ಕಾಗಿ ನಾನು ಊಟ ಮಾಡಬೇಕು, ಮುಂದಿನ ನನ್ನ ಮಗುಗೆ, ನನ್ನ ಮಕ್ಕಳಿಗೆ, ನನ್ನ ವಂಶಕ್ಕೆ ಇದು ಬಾಡ ಬೇಡನ್ರಿ. ಇದಿಲ್ದಲೇ ಇದ್ರೆ ಎಷ್ಟು ವಿದ್ಯಾಭ್ಯಾಸ ಕ್ವಾಲಿಟಿ, ಇದ್ರ ಏನು ಉಪಯೋಗ? ಆದ್ರಿಂದ ನಾವು ಇಂಥ ಸಮಾವೇಶಗಳಲ್ಲಿ ನಮ್ಮ ಯೂನಿವರ್ಸಿಟಿಗಳು ಇನ್ನು ಮುಂದೆ ಗುಣಮಟ್ಟದ ಆಹಾರ, ಆಹಾರ ಬಳಕೆ, ಗ್ರಾಹಕ ಕನ್ಸೂಮರ್ ಅವೇರ್ನೆಸ್, ಮುಂದುವರೆದ ದೇಶಗಳಲ್ಲಿ ಹೋಗಿ ಅಲ್ಲಿ ಕನ್ಸೂಮರ್ ನಮ್ಮ ಹತ್ರ ಬರ್ತಾರೆ, ಅರೆ ವಿ ವಾಂಟ್ ದೀಸ್, ಇದನ್ ಬೆಳಕೊಡಿ ನಮಗೆ, ವಿ ವಾಂಟ್ ದೀಸ್ ಅಂತಾರೆ. ನಮ್ ಜನ ಹಂಗಲ್ಲ, ಮಾರುತಿ ಕಾರ್ ತಗೊಂಡು ಮಕ್ಕಳು ಮರಿ ಎಲ್ಲರನ್ನು ಕೂರ್ಸ್ಕೊಂಡು ಪಾನಿಪುರಿ ಅಂಗಡಿ ಹತ್ರ ಕಾಲ ಕಾರ್ ನಿಂತಿರ್ತಾವೆ. ಪಾನಿಪುರಿ ತಿಂದ್ರೆ ಮತ್ತೆ ಏನ್ ಕಾಯಿಲೆ ಬರ್ದಲ್ಲಿ ಏನ್ ಬರ್ತದೋ, ಅದ್ರಲ್ಲಿ ಇಂಗ್ರೀಡಿಯೆಂಟ್ಸ್ ಏನಿದೆ ಅಂತ ಗೊತ್ತಾ ಎಲ್ಲರಿಗೂ? ಈಗ ಈ ವಿದ್ಯಾರ್ಥಿಗಳಂತೂ ಸಾಲ್ ಕಟ್ಕೊಂಡು ಆ ನೇರ್ ರೋಡ್ ಅಲ್ಲಿ ಎಲ್ಲ ಪಾನಿಪುರಿ ತಿಂತ ಕೂತಿರ್ತಾರೆ, ನನಗೆ ವೆಚ್ಚ ಆಗುತ್ತೆ. ಹೀಗೆ ನಾವು ಇನ್ನು ಮುಂದೆ ಯೂನಿವರ್ಸಿಟಿಗಳ ಪಾತ್ರ ಮತ್ತು ಸ್ವರೂಪ ಬದಲಾವಣೆ ಆಗ್ಬೇಕು. ಇನ್ ಮುಂದೆ ನೀವು ಇದೆಲ್ಲ ಹೇಳಿದ್ರೆ ನಾನು ಕೇಳೋ ಮಗ ಅಲ್ಲ, ಇನ್ ಮುಂದೆ ಯಾವ ರೀತಿ ಲ್ಯಾಬ್ ಟು ಲ್ಯಾಂಡ್, ಲ್ಯಾಬ್ ಟು ಲ್ಯಾಂಡ್, ಯೂನಿವರ್ಸಿಟಿ ಶುಡ್ ಗೋ ಟು ದಿ ಲ್ಯಾಂಡ್. ಹಳ್ಳಿಯ ರೈತನ ಮನೆ ಹೊಲದಾಗೆ ನೀನೇನ್ ಮಾಡ್ತೀಯ ಅಂತ ಹಳ್ಳಿ ಜನ ನೋಡ್ತಾ ಇರ್ಬೇಕು. ಅದನ್ನ ನೋಡಿ ಏ ನಮ್ಮ ಯೂನಿವರ್ಸಿಟಿ ಅವ್ರು ಇದನ್ನ ಮಾಡಿದ್ರಪ್ಪ ನಾನು ಮಾಡ್ಬೇಕಿದ್ದನ ಅನ್ನುವ ಚಾಲೆಂಜ್ ರೈತನಿಗೆ ಬರಂಗೆ ಮಾಡ್ಬೇಕು ಅಂತ ಹೇಳಿ ನಮ್ಮ ಅಶೋಕ್ ನಾಯ್ಕ ಯೂನಿವರ್ಸಿಟಿ ಅವರು ಮಾಡಿರ್ತಕ್ಕಂತ ಈ ಹಬ್ಬ ರಜತ ಮಹೋತ್ಸವ. ದೇಶ ಇವತ್ತು ಬಹಳ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇದೆ, ಆಘಾತದಲ್ಲಿ ಇದೀವಿ. ಯಾವ ಗಳಿಗೆಯಲ್ಲಿ ಬೇಕಾದ್ರೂ ಭಾರತ ದೇಶ ಆತಂಕವನ್ನ ಎದುರಿಸಬೇಕಾದಂತ ಸಂದರ್ಭದಲ್ಲಿ ಇದೀವಿ. ಆದ್ರೂ ಕೂಡ ಇವತ್ತಿನ ಈ ಸಮಾರಂಭ ಇಂತ ಆತಂಕದ ಸಮಯದಲ್ಲೂ ಜನರು ಬೆಂಬಲ ಕೊಟ್ಟಿರೋದಕ್ಕೆ, ನಮ್ಮ ಈ ಉತ್ಸವಕ್ಕೆ ನಾವೆಲ್ಲ ಋಣಿಯಾಗಿರೋಣ, ನಮ್ಮ ಯೂನಿವರ್ಸಿಟಿಯನ್ನು ನಾವು ಜೋಪಾನ ಮಾಡೋಣ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಧನ್ಯವಾದ, ನಮಸ್ಕಾರ. ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡ ಶ್ರೀಯುತರಿಗೆ ಧನ್ಯವಾದಗಳು. ಶ್ರೀಯುತರಿಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ಸನ್ಮಾನಿಸಬೇಕಾಗಿ ಗಣ್ಯರುಗಳಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಚ್ ಎನ್ ನಾಗರಾಜ್ ಅವರು ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷರು. ಈ ಕಾರ್ಯಕ್ರಮವನ್ನು ಈ ದಿನದ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ರಜತ ಮಹೋತ್ಸವ ಸಮಾರಂಭದ ಅಧ್ಯಕ್ಷತೆ ವಹಿಸಿರತಕ್ಕಂತ ನಮ್ಮ ಕ್ಷೇತ್ರದ ಶಾಸಕರಾದಂತಹ ಶಾರದಾಪುರ ನಾಯ್ಕ ಅವರೇ, ಮತ್ತು ನಮ್ಮ ಪಕ್ಕದ ಕ್ಷೇತ್ರದ ಕ್ಷೇತ್ರ ಶಾಸಕರಾದಂತಹ ಶ್ರೀನಿವಾಸ್ ಅವರೇ, ಮತ್ತು ಈ ವಿಶ್ವವಿದ್ಯಾನಿಲಯದ ವಿಸಿ ಆದಂತಹ ಜಗದೀಶ್ ಅವರೇ, ಹಾಗೂ ಗ್ಯಾರಂಟಿ ಜಿಲ್ಲಾ ಸಮಿತಿಯ ಅಧ್ಯಕ್ಷ ಆದಂತಹ ಚಂದ್ರಭೂಪಾಲ್ ಅವರೇ, ಹಾಗೂ ರವಿಕುಮಾರ್ ಅವರೇ, ಈ ದಿನ ಈ ನಮ್ಮ ರಜತ ಮಹೋತ್ಸವ ಸಮಾರಂಭ ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಬಲ್ಕೇಶ್ ಭಾನುವರೇ, ತಮ್ಮೆಲ್ಲರಿಗೂ ಈ ಶುಭ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರ್ತಾ ನನಗೆ ಈ ಸಂದರ್ಭದಲ್ಲಿ ಮಾತಾಡಲು ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಒಂದ್ಸರಿ ನಾನು ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂತ ಶ್ರೀಯುತ ಎಚ್ಎನ್ ನಾಗರಾಜ್ ಅವರಿಗೆ ಧನ್ಯವಾದಗಳು. ಇದೀಗ ಕೃಷಿ ವಿಜ್ಞಾನ ಕೇಂದ್ರದ ಪರವಾಗಿ ಶ್ರೀಯುತರಿಗೆ ಸನ್ಮಾನವನ್ನು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ತೇನೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ನಮ್ಮ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿಯ ಸದಸ್ಯರಾದಂತಹ ಡಾಕ್ಟರ್ ಪಿಕೆ ಬಸವರಾಜ್ ರವರು ರೈತ ಬಾಂಧವರನ್ನು ಕುರಿತು ಒಂದೆರಡು ಮಾತುಗಳನ್ನಾಡಬೇಕಾಗಿ ವಿನಂತಿಸಿಕೊಳ್ತೇನೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಗೌರವಾನ್ವಿತ ಕುಲಪತಿಗಳಾದಂತಹ ಡಾಕ್ಟರ್ ಎಂ ಹನುಮಂತಪ್ಪನವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಶುಭ ಸಂಜೆ, ನಮಸ್ಕಾರಗಳು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ವಿಶ್ವವಿದ್ಯಾಲಯದ ಕುಲಪತಿಗಳೇ, ಆಡಳಿತ ಮಂಡಳಿಯ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಪಿ ಕೆ ಬಸವರಾಜ್ ಅವರೇ ಮತ್ತು ಅಟಾರಿ ಡೈರೆಕ್ಟರ್ ಆಗಿರ್ತಕ್ಕಂಥ ಡಾಕ್ಟರ್ ವೆಂಕಟಸುಬ್ರಹ್ಮಣ್ಯ ಸರ್ ಅವರೇ, ಡೈರೆಕ್ಟರ್ ಆಫ್ ಎಕ್ಸ್ಟೆನ್ಷನ್ ಡಾಕ್ಟರ್ ಗಿರಿಜೇಶ್ ಅವರೇ, ಜಾಯಿಂಟ್ ಡೈರೆಕ್ಟರ್ ಆಗಿರ್ತಕ್ಕಂಥ ಕಿರಣ್ ರವರೇ, ಕ್ಯಾಶಿವ್ ಡೈರೆಕ್ಟರ್ ಆಗಿರ್ತಕ್ಕಂಥ ಆಡಿಗ್ರವರೇ ಮತ್ತು ಎಲ್ಲ ವಿಶ್ವವಿದ್ಯಾಲಯದ ಅಧಿಕಾರಿಗಳೇ, ಡಾಕ್ಟರ್ ಹೇಮಲಾ ನಾಯ್ಕ್, ಡಾಕ್ಟರ್ ಲಕ್ಷ್ಮಣ್, ಡಾಕ್ಟರ್ ಶಶಿಧರ್, ಡಾಕ್ಟರ್ ಮಾವರ್ಕರ್, ಡಾಕ್ಟರ್ ದುಷ್ವಂತ್ ಕುಮಾರ್, ಡಾಕ್ಟರ್ ಶ್ರೀನಿವಾಸ್ ಮತ್ತು ಎಲ್ಲ ಅಧಿಕಾರಿ ಮಿತ್ರರೇ ಮತ್ತು ರೈತ ಬಾಂಧವರೇ, ಈ ಒಂದು ಕೃಷಿ ವಿಜ್ಞಾನ ಕೇಂದ್ರ 25 ವರ್ಷಗಳ ಪೂರೈಸಿ ಒಂದು ಸಿಲ್ವರ್ ಜುಬ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದೆ. ಇದನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಕ್ಕಂಥ ಈಗಿನ ಒಂದು ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಸುನೀಲ್ ಅವರ ಒಂದು ಕೆಲಸ, ಅವರ ಒಂದು ಕಾರ್ಯ ಹಾಗೂ ಅವರ ಒಂದು ವಿಶ್ವವಿದ್ಯಾಲಯದ ಕುಲಪತಿ ಮತ್ತು ವಿಸ್ತರಣಾ ನಿರ್ದೇಶಕರು ಮತ್ತು ಸಹವಿಸ್ತರಣಾ ನಿರ್ದೇಶಕರು ಎಲ್ಲ ಅವರ ಅಧಿಕಾರಿ ವೃಂದದವರು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟರೆ ಅವರಿಗೆ ನನ್ನ ವೈಯಕ್ತಿಕ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಕಾರಣ ಏನಪ್ಪಾ ಅಂತಂದ್ರೆ ಈ ಒಂದು ಕೆವಿಕೆ ಸಾಕಷ್ಟು ಸಾಧನೆಗಳನ್ನು ಮಾಡಿದೆ. ಮುಖ್ಯವಾಗಿ ರೈತರಿಗೆ ತಂತ್ರಜ್ಞಾನವನ್ನು ತಲುಪಿಸುವ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ. ಅದಕ್ಕೆ ಕಾರಣರ್ಭೂತ ಆಗಿರ್ತಕ್ಕಂಥ ಎಲ್ಲ ಫ್ರಮ್ ಡಾಕ್ಟರ್ ನಾರಾಯಣ ಸ್ವಾಮಿ ಅವರು ಬಿಗಿನಿಂಗ್ ನಲ್ಲಿ ಸ್ಟಾರ್ಟ್ ಮಾಡಿದ್ರು, ಅದಕ್ಕಿಂತ ಮುಂಚೆ ವಿಶ್ವೇಶ್ವರ ಗೌಡರು ಇದ್ರು. ಸೊ ಅದಕ್ಕೆ ಸಾಕಷ್ಟು ಜನಗಳು ಇದಕ್ಕೆ ಕಾರಣಭೂತರಾಗಿದ್ದಾರೆ. ಈ 25 ವರ್ಷಗಳಿಂದ ಸಾಕಷ್ಟು 40 ಲಕ್ಷಕ್ಕಿಂತ ಹೆಚ್ಚಿನ ರೈತರಿಗೆ ಇದು ಉಪಯೋಗ ಆಗಿದೆ. ಸಾಕಷ್ಟು ತಂತ್ರಜ್ಞಾನಗಳಿಂದ ಬಿಡುಗಡೆ ಆಗಿದೆ. ಈ ತಂತ್ರಜ್ಞಾನಗಳಿಂದ ರೈತರು ಒಂದು ಅಭಿವೃದ್ಧಿಯನ್ನು ಸಹ ಹೊಂದಿದ್ದಾರೆ. ಮುಖ್ಯವಾಗಿ ಅವರು ಆರ್ಥಿಕ ಅಭಿವೃದ್ಧಿ ಹೇಗೆ ಅಭಿವೃದ್ಧಿ ಆಗಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾರ್ಗದರ್ಶನಗಳು ಅವರಿಗೆ, ತಾಂತ್ರಿಕ ಇಲ್ಲಿ ತರಬೇತಿಗಳಾಗಿರ್ಬೋದು ಮತ್ತು ಈ ಡೆಮೋನ್ಸ್ಟ್ರೇಷನ್ ಪ್ಲಾಟ್ಸ್ ಆಗಿರ್ಬೋದು, ರೈತರ ತಾಕಗಳು ವಿಜಿಟ್ ಆಗಿರ್ಬೋದು ಮತ್ತು ಅವರ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಗಣನೀಯವಾಗಿ ಸಾಧನೆ ಮಾಡಿದ್ದಾರೆ. ಮತ್ತು ಈ ಒಂದು ಎಲ್ಲ ಕಾರ್ಯಕ್ರಮಗಳನ್ನು ಈ ಸಿಲ್ವರ್ ಜುಬ್ಲಿ ಸೆಲೆಬ್ರೇಷನ್ ಸೌವಿನೇರು ಮತ್ತು ಈ ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸ್ ಅನ್ನು ರಿಲೀಸ್ ಮಾಡಿರತಕ್ಕಂಥ ಡಾಕ್ಟರ್ ಗುರುಮೂರ್ತಿ ಅವರಿಗೂ ಮತ್ತು ಎಲ್ಲ ಈ ಒಂದು ವಿಸ್ತರಣಾ ಕಾರ್ಯಕರ್ತರಿಗೂ ಮತ್ತು ಎಲ್ಲರಿಗೂ ಮತ್ತೊಮ್ಮೆ ನನ್ನ ಒಂದು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ನನಗೆ ಆಗಮಿಸಿ ಒಂದು ಎರಡು ಮಾತುಗಳನ್ನು ಮಾತಾಡಲಿಕ್ಕೆ ಅನುವು ಮಾಡಿಕೊಡ್ತಕ್ಕಂಥ ಎಲ್ಲರಿಗೂ ವಂದಿಸಿ ನನ್ನ ಎರಡು ಮಾತುಗಳನ್ನು. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಶ್ರೀಯುತರು 2022ರಲ್ಲಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕುಲಪತಿಗಳಾಗಿ ಕಾರ್ಯನಿರ್ವಹಿಸಿದ್ದರು. ಅವರ ಮಾರ್ಗದರ್ಶನೆಯ ಸ್ಮರಣೆಗಾಗಿ ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ಕೃತಜ್ಞತೆಯನ್ನು ಸೂಚಿಸುವ ಸಲುವಾಗಿ ಸನ್ಮಾನಿಸಬೇಕೆಂದು ಗಣ್ಯರುಗಳಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ವಿಶ್ವವಿದ್ಯಾಲಯದಲ್ಲಿ ವಿಶ್ರಾಂತ ಕುಲಪತಿಗಳಾಗಿ ಸೇವೆ ಸಲ್ಲಿಸಿದಂತಹ ಡಾಕ್ಟರ್ ಪಿ ನಾರಾಯಣ ಸ್ವಾಮಿ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ಎಲ್ಲರಿಗೂ ಶುಭ ಸಂಜೆ. ವೇದಿಕೆ ಮೇಲೆ ಇರತಕ್ಕಂತಹ ಎಲ್ಲ ಗಣ್ಯಮಾನ್ಯರೇ, ವೇದಿಕೆಯ ಮುಂಭಾಗದಲ್ಲಿರತಕ್ಕಂತಹ ಎಲ್ಲ ಸಭಾ ಸದಸ್ಯರೇ, ಈ ಸಂಭ್ರಮ ನೋಡ್ಲಿಕ್ಕೆ ನನಗೂ ಒಂಥರ ಅತೀವವಾದ ಒಂದು ಸಂತೋಷ ಆಗತ್ತೆ. ಕೃಷಿ ವಿಜ್ಞಾನ ಕೇಂದ್ರ 2000 ಪ್ರಾರಂಭವಾಗಿ ಇಂದು ಒಂದು 2025 25 ವರ್ಷ ಕಳೆದು ರಜತ ಮಹೋತ್ಸವ ಆಚರಿಸ್ತಾ ಇದೆ. ಈ ಸಂದರ್ಭದಲ್ಲಿ ನಾವೆಲ್ಲ ಇಲ್ಲಿ ಸೇರಿವಿ, ನಿಜಕ್ಕೂ ಅತೀವವಾದಂತ ಒಂದು ಸಂತೋಷದ ಕ್ಷಣ. ಜೊತೆಗೆ ಅಂದಿನಿಂದ ಇಂದಿನವರೆಗೆ ಅವರು ಕೊಟ್ಟಿರತಕ್ಕಂತಹ ಸೇವೆ, ಕೇವಿಕೆಯನ್ನು ಸ್ಮರಿಸತಕ್ಕಂಥದ್ದು ನಮ್ಮ ಧರ್ಮ. ಇಷ್ಟು ಚೆನ್ನಾಗಿ ರೈತನಿಗೆ ಬೇಕಾಗಿರತಕ್ಕಂಥ ಅಗತ್ಯಗಳನ್ನು ನೋಡಿ, ಅವನ ಸಮಸ್ಯೆಗಳನ್ನು ನೋಡಿ, ಅವನ ಸಮಸ್ಯೆಗಳನ್ನು ಪರಿಹರಿಸಿ, ಅವನ ತೋಟಕ್ಕೋಗಿ, ಅವನ ಹೊಲಕ್ಕೋಗಿ ಅವನ ಕ್ಷೇಮ ಸಮಾಚಾರಗಳನ್ನು ವಿಚಾರಿಸಿ, ಏನು ಬೇಕೋ ಅಗತ್ಯವಾದ ಸಲಕರಣೆಗಳನ್ನು ನೀಡಿ, ವಿಜ್ಞಾನವನ್ನು ನೀಡಿ, ಪ್ರಶ್ನೆಗಳನ್ನು ಉತ್ತರ ಕೊಟ್ಟು ಸಮಸ್ಯೆಗಳನ್ನು ಪರಿಹರಿಸಿ ಇಲ್ಲಿಯವರೆಗೂ ಅಭಿನಂದನೀಯವಾಗಿ ಬಹಳ ಫಲಪ್ರದವಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಇರುವಂತಕ್ಕಂಥ ಈ ವಿಭಾಗದ ಎಲ್ಲ ರೈತರಿಗೆ, ಅಡಿಕೆ ಇರಲಿ ಅಥವಾ ಕಾಫಿ ಇರಲಿ, ಭತ್ತ ಇರಲಿ, ಮೆಣಸಿರಲಿ, ತೋಟಗಾರಿಕೆ ಅಲ್ಲ, ಕೃಷಿಯಲ್ಲ, ಹೈನುಗಾರಿಕೆ ಅಲ್ಲ, ಎಲ್ಲ ಸಮಗ್ರ ಕ್ಷೇತ್ರಗಳಲ್ಲೂ ಕೂಡ ರೈತನಿಗೆ ಬೇಕಾದಕ್ಕಂತಹ ಎಲ್ಲ ಅಗತ್ಯಗಳನ್ನು ಪೂರೈಸಿ ಅವರ ಆರ್ಥಿಕ ಬೆಳವಣಿಗೆಗೆ ಅನುಕೂಲ ಮಾಡಿಕೊಟ್ಟು ಇಂದು 25 ವರ್ಷಗಳನ್ನು ಕಳೆದಿದೆ. ಈ ಸಂದರ್ಭದಲ್ಲಿ ಈ ಸಮರ್ಥವಾದಂತಹ ಈ ಸೇವೆಯನ್ನ ಒದಗಿಸಿಕೊಟ್ಟಂತಹ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಮತ್ತು ಅದರಲ್ಲಿ ಕೆಲಸ ಮಾಡತಕ್ಕಂತಹ ಸಿಬ್ಬಂದಿಗೆ ಮತ್ತು ಈ ವಿಶ್ವವಿದ್ಯಾನಿಲಯಕ್ಕೆ ನಾನು ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.